ಡಾಕ್ಟರ್ ಬಿ ಮಾದೇಶ್ ತಿಳಿಸಿದ್ದಾರೆ. ಈಗ ಹವಾವರ್ತಮಾನ. ರಾಜ್ಯದ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಮುಂದುವರಿದಿದೆ. ಬೇಲೂರಿನಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಕುಷ್ಟಗಿ, ಶಿರಹಟ್ಟಿ, ಅಣ್ಣಿಗೆರೆ, ಹಡಗಲಿ, ಚಿಕ್ಕಮಗಳೂರು, ಹೊಳೆಹೊನ್ನೂರು, ಹರಪನಹಳ್ಳಿಯಲ್ಲಿ ತಲಾ 2, ದೇವರಹಿಪ್ಪರಗಿ ಮುರುಗೋಡ ಮತ್ತು ಶಿವಮೊಗ್ಗದಲ್ಲಿ ತಲಾ 1 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ಬೆಂಗಳೂರು ಮತ್ತು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಸಂಜೆ ಅಥವಾ ರಾತ್ರಿ ವೇಳೆ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 34 ಡಿಗ್ರಿ, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ನಿರೀಕ್ಷಿತ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ. 3,632 ಅಭ್ಯರ್ಥಿಗಳಿಂದ 5,102 ನಾಮಪತ್ರ ಅಂಗೀಕಾರ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಈ ಬಾರಿ ಮತದಾನ ಪ್ರಮಾಣ ಹೆಚ್ಚಳಕ್ಕೆ ಎಲ್ಲೆಡೆ ವಿವಿಧ ಜಾಗೃತಿ ಕಾರ್ಯಕ್ರಮ. ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ. ವಿದ್ಯಾರ್ಥಿನಿಯರೇ ಮೇಲುಗೈ. ಕಳೆದ 9 ವರ್ಷಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ ದೇಶದಲ್ಲಿ 3 ಪಟ್ಟು ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಈಗ ಸಮಯ 6:51:43. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಕೃಷಿ ಸಾಧನಗಳ ಗುಡಿ ಕೈಗಾರಿಕೆ, ಈ ಕುರಿತು ಅನಂತ ಪ್ರಸಾದ್ ನೈತಡ್ಕ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ, ಮಾರುಕಟ್ಟೆ ಧಾರಣೆ ಹಾಗೂ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. ಈ ಬಾರಿ ಇಟ್ಸ್ ಟೂ ಗುಡ್, ಯಾಕಂದ್ರೆ ನಿಮಗಿದೆ 2 ಗ್ರೇಟ್ ಡೇಸ್ ಆಫ್ ಶಾಪಿಂಗ್. ಈ ವರ್ಷದ ಅಕ್ಷಯ ತೃತೀಯದ ಆಚರಣೆ April 22 and 23 ನಡೆಯಲಿದೆ. ನಿಮ್ಮ ನೆಚ್ಚಿನ ಆಭರಣ ಜ್ಯುವೆಲರ್ಸ್ April 23 ಭಾನುವಾರದಂದು ತೆರೆದಿದ್ದಾರೆ. ಆಕರ್ಷಕ ಅಕ್ಷಯ ತೃತೀಯ ಆಫರ್ಸ್ ಗಾಗಿ ನಿಮ್ಮ ಹತ್ತಿರದ ಆಭರಣ ಜ್ಯುವೆಲರ್ಸ್ ಗೆ ಭೇಟಿ ನೀಡಿ. ಕುಡ್ಲ ಪೇಂಟೆದ ನಡಪತ್ತುಡುಂಜಿ ಅಪರೂಪದ ವಸತಿ ಸಮುಚ್ಚಯ, ಕುಡ್ಲ ಪೇಂಟೆದ ವಿಜಯ್ ರಾಜಮಾರ್ಗದ ಮರ್ಗಿಲಿಡು ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಬೊಕ್ಕ ವಾಣಿಜ್ಯ ಸಮುಚ್ಚಯೋ ನಿರ್ಮಾಣ ಆವೊಂದುಂಡು. ತಡಮಲ್ಪಡೆ ನಿಕುಲು ಕಾಲಿ 31 ಸಾರ ಪನವು ಕಟ್ಟುಲೆ ನಿಕ್ಲೆನ ಇಲ್ಲಿನ ನೋಂದಣಿ ಮಲ್ತೊನ್ಲೆ. ಕನತ್ತ ಇಲ್ಲಿಗು ರೋಹನ್ ಸಿಟಿ ನಿಕ್ಲೆಗಾದು ಉಂಡು. ರೋಹನ್ ಕಾರ್ಪೊರೇಷನ್ .in. ಇದೀಗ ಕೃಷಿ ಸಾಧನಗಳ ಗುಡಿ ಕೈಗಾರಿಕೆ, ಈ ಕುರಿತು ಅನಂತ ಪ್ರಸಾದ್ ನೈತಡ್ಕ ಅವರೊಂದಿಗಿನ ಸಂದರ್ಶನ ಕೇಳೋಣ. ಕೇಳುಗರೆ, ಕೃಷಿ ಕ್ಷೇತ್ರದಲ್ಲಿ ಅನೇಕ ಸವಾಲುಗಳನ್ನು ನಮ್ಮ ರೈತರು ಎದುರಿಸುವುದನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ವಿಶೇಷವಾಗಿ ಮಾರುಕಟ್ಟೆಗೆ ಸಂಬಂಧಿಸಿದಂತಹ ಏರುಪೇರುಗಳು ಹಾಗೂ ವಾತಾವರಣದ ಏರುಪೇರು ಆಗ್ಬೋದು ಅಥವಾ ಕಾಡು ಪ್ರಾಣಿಗಳ ಹಾವಳಿ ಆಗ್ಬೋದು. ಹೀಗೆ ರೈತರಿಗೆ ಸವಾಲುಗಳು ಪ್ರತಿ ದಿವಸವೂ ಕೂಡ ಒಂದಲ್ಲ ಒಂದು ಸವಾಲುಗಳನ್ನು ಎದುರಿಸುವಂತಹ ಒಂದು ಪರಿಸ್ಥಿತಿ ಕೂಡ ಬರ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದರೆ ರೈತರು ಬೆಳೆದಿರುವಂತಹ ಒಂದು ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವುದರ ಬದಲಿಗೆ ಒಂದಷ್ಟು ಮೌಲ್ಯವರ್ಧನೆ ಮಾಡಿಕೊಂಡು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಬಂದರೆ ರೈತರಿಗೂ ಕೂಡ ಹೆಚ್ಚಿನ ಒಂದು ಆದಾಯವನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಒಂದು ವಿಚಾರ. ಇವತ್ತು ನಮ್ಮ ಜೊತೆಗೆ ಉಪ್ಪಿನಮಂಗಡಿ ಸಮೀಪದ ಅನಂತ ಪ್ರಸಾದ್ ನೈತಡ್ಕ, ಇವರು ತೆಕ್ಕಾರು ಗ್ರಾಮದವರು, ಇವರು ನಮ್ಮ ಜೊತೆಗಿದ್ದಾರೆ. ಇವರು ಮೂಲತಃ ಕೃಷಿಕರು, ಜೊತೆಗೆ ಕೃಷಿ ಆಧಾರಿತವಾಗಿ ಒಂದಷ್ಟು ಉತ್ಪನ್ನಗಳನ್ನು ಮಾಡಿಕೊಂಡು ಅದನ್ನು ಮಾರಾಟ ಮಾಡುವಂಥ ಒಂದು ಪ್ರಯೋಗವನ್ನು ಕೂಡ ಮಾಡಿದ್ದಾರೆ. ಅವರ ಅನುಭವವನ್ನು ಇವತ್ತು ಕೇಳೋಣ. ಅನಂತ ಪ್ರಸಾದ್ ನೈತಡ್ಕ ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಳಿ, ನೀವು ಕಳೆದ 4-5 ದಶಕಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಂಥವರು, ಕೃಷಿ ನಿಮಗೆ ಯಾವ ರೀತಿ ಒಂದು ಅನುಭವದ ಪಾಠವನ್ನು ಕಲಿಸಿದೆ? ಕೃಷಿ ಅಂದರೆ ಕೃಷಿಯೇ ಸರ್. ಅದು ಕೃಷಿಯಲ್ಲಿ ನಮಗೆ ಸತ್ಯವಾಗಿ ಏನು ಹೇಳ್ತಾರೆ ಅಂತಂದರೆ, ಕೃಷಿಯಲ್ಲಿದ್ದಂಥದ್ದು ಯಾವುದು ನಮಗೆ ಬಿಸ್ನೆಸ್ಸಲ್ಲಿ ಇರುವಂಥದ್ದು ಸಿಗುವುದಿಲ್ಲ. ಕೃಷಿಯಲ್ಲಿರುವಂಥದ್ದು, ಕೃಷಿಯಲ್ಲಿ ಅಷ್ಟೊಂದು ಒಳ್ಳೆಯ ಅನುಭವಗಳು ಸಿಗ್ತದೆ, ಅಷ್ಟು ಮನಸ್ಸು ಸಂತೃಪ್ತಿಯಾಗಿರ್ತದೆ, ಎಲ್ಲದರಲ್ಲಿ ನಾವು ಸಂತೋಷದಿಂದಲೇ ಕೃಷಿಯಲ್ಲಿರ್ತದೆ. ಆದರೆ ಈಗ ಏನಾಗ್ತಾ ಇದೆ ಅಂತಂದರೆ, ಕೃಷಿಯಲ್ಲಿ ನಮಗೆ ಸಾಧಾರಣವಾಗಿ ಕಾಣ್ತಾ ಇರುವಂಥದ್ದು ಕೆಲಸಗಾರ ಸಮಸ್ಯೆಗಳು. ಈಗ ಸಣ್ಣ ಸಣ್ಣ ನಮ್ಮ ಕುಟುಂಬಗಳು ನಮ್ಮಲ್ಲಿರುವ ಕಾರಣ ಮೊದಲು ಕೂಡು ಕುಟುಂಬ ಇತ್ತು, ನಾವೆಲ್ಲರೂ ಸೇರಿ ಕೃಷಿಯನ್ನು ಮಾಡ್ತಾ ಇದ್ದಂಥ ಸಂದರ್ಭ ಇತ್ತು. ಅವಾಗ ನಮಗೆ ಕೆಲಸಗಾರ ಅವಲಂಬನೆ ತುಂಬ ಕಮ್ಮಿ ಇತ್ತು. ಆದರೆ ಈಗ ಸಣ್ಣ ಸಣ್ಣ ಕುಟುಂಬಗಳಿರುವ ಸಮಯದಲ್ಲಿ ನಮಗೆ ಕೆಲಸಗಾರ ಅವಲಂಬನೆ ಜಾಸ್ತಿ ಬೇಕೇ ಆಗ್ತದೆ. ಮತ್ತು ಅಡಿಕೆ ಕೃಷಿಯಲ್ಲಿ ಅಂತೂ ಕೆಲಸಗಾರರು ಇಲ್ಲದೆ ನಮಗೆ ಅಡಿಕೆ ತೆಗಿಲಿಕ್ಕೆ, ಮದ್ದು ಬಿಡಲಿಕ್ಕೆ ಯಾವುದಕ್ಕೂ ಸಮೇತ ನಮಗೆ ಕೆಲಸಗಾರ ಇಲ್ಲದೆ ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಏನಾಗ್ತದಂದ್ರೆ ಕೆಲಸ ಅದು ಕೃಷಿಗೆ ಒತ್ತು ಕೊಡೋದನ್ನು ಸ್ವಲ್ಪ ನಾವು ಕೆಲಸಗಾರ ಸಮಸ್ಯೆಯಿಂದಾಗಿ ಸ್ವಲ್ಪ ಹಿಂಜರಿಬೇಕಂತ ಸಂದರ್ಭ ಬರ್ತಾ ಇದೆ ಈಗ. ಯಾಕಂತ ಹೇಳಿದ್ರೆ ನಾನು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಕಲ್ತದ್ದು ಡಿಪ್ಲೊಮಾನು ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿ ಆನಂತರ ನಾನು ಫೋಟೋಗ್ರಫಿಯಲ್ಲಿ ತುಂಬ ವರ್ಷಕ್ಕೆ ಕೆಲಸ ಮಾಡಿದ್ದೇನೆ. ಒಂದು 10-12 ವರ್ಷ 13 ವರ್ಷಗಳ ಕಾಲ ಫೋಟೋಗ್ರಫಿಯಲ್ಲಿ ನನ್ನ ಇದನ್ನು ಮಾಡಿದ್ದೇನೆ. ಸಾಧಾರಣ ಪ್ರೆಸ್ ಫೋಟೋಗ್ರಾಫಲ್ಲಿಯೂ ಸನತ ನಾನು ಒಂದು ಸ್ವಲ್ಪ ದಿವಸವನ್ನು ಕಳೆದಿದ್ದೇನೆ. ಅಂತೂ 2005 ನಾನು ಯಾಕಂತ ಹೇಳಿದ್ರೆ ಎಲ್ಲ ಕೂಡು ಕುಟುಂಬಗಳು ಬೇರೆ ಬೇರೆ ಆಗುವ ಸಂದರ್ಭದಲ್ಲಿ ನಾನು ಹೊರಗೆ ಬರಬೇಕಾಯಿತು. ಆ ಸಂದರ್ಭದಲ್ಲಿ ಕೃಷಿ ಹತ್ರ ಗಮನ ಹರಿಸಿದಾಗ ಅವಾಗ ಕೃಷಿಗೆ ತುಂಬ ಕೆಲಸಗಾರರ ಸಮಸ್ಯೆ ಇರಲಿಲ್ಲ, ಏನೂ ಇರಲಿಲ್ಲ. ಆ ಒಂದು ಸಂತೋಷದಿಂದ ಉತ್ತೇಜನದಲ್ಲಿ ನಾವು ಒಂದು ಕೆಲಸವನ್ನು ಮಾಡಿಕೊಂಡು ಮುಂದೆ ಮುಂದೆ ಹೋಗ್ತ ಸಂದರ್ಭದಲ್ಲಿ ಈ ಕೆಲಸಗಾರರ ಪ್ರಾಬ್ಲಮ್ ಬರುವಂಥ ಸುರಾದ ನಂತರ ಈಗೆಲ್ಲ ಚಿಂತನೆಗಳು ನಾವು ಯಾಕೆ ಕೆಲಸ ಈ ಕೃಷಿ ಕಾರ್ಯದಲ್ಲಿ ಕೆಲಸಗಾರ ಇಲ್ಲದೆ ಮಾಡುವಂತಹ ಕೃಷಿ ಉಪಕರಣಗಳನ್ನು ಯಾಕೆ ತಯಾರಿಸಬಾರದು ಎಂಬ ಉದ್ದೇಶಗಳನ್ನು ಹೊರಟುಕೊಂಡು ಕೆಲವು ಉಪಕರಣಗಳನ್ನು ನಾನು ಮಾಡ್ತಾ ಬಂದಿದ್ದೇನೆ. ಪ್ರಾರಂಭದ ದಿವಸಗಳನ್ನು ನೆನಪು ಮಾಡಿಕೊಳ್ಳಿ. ಪ್ರಾರಂಭದ ಕೃಷಿ ಆಧಾರಿತವಾಗಿ ಕೈ ಸಾಧನಗಳನ್ನು ಮಾಡಬೇಕಿದ್ರೆ ಯಾವ ರೀತಿ ಒಂದು ಯೋಜನೆಯನ್ನು ಮಾಡಿಕೊಂಡ್ರಿ? ಅಂದರೆ ಸುರುವಿಗೆ ಅಂತ ಹೇಳಿದ್ರೆ ಈ ಥರ ಒಂದು ಬೇಕು ನಮಗೆ, ಈ ಥರ ಮಾಡಿದರೆ ಸುಲಭ ಆಗ್ತದೆ ಅಂತ ಹೇಳುವಂಥ ಮನಸ್ಸಲ್ಲಿತ್ತು. ಆದರೆ ಅದನ್ನು ಮಾಡಬೇಕಾದ್ರೆ ನಾವು 10 ಅಂಗಡಿಗಳಿಗೆ ಹೋಗಬೇಕಾಗಿತ್ತು. ಅಲ್ಲಿ 10 ಕೇಳಿಕೊಂಡು ಇದನ್ನು ಹೇಗೆ ಮಾಡ್ಬೋದಾ ಅಂತೇಳಿ ಅದು ಯಾರು ಹೇಳಿದ್ರು ಯಾವ ಈಗ ನಾವು ಒಂದು ಇಂಜಿನಿಯರ್ ಲೆವೆಲಲ್ಲಿ ಯಾವುದೇ ವೆಲ್ಡಿಂಗ್ ಶಾಪಲ್ಲಿ ಹೋದ್ರೂ ಸಮೇತ ಅವರಿಗೆ ಸಮರ್ಪಕವಾಗಿ ನಾವು ಹೇಳಿದ ಅರ್ಥ ಆಗ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ ನಾನೇ ಸ್ವತಃ ಮಾಡೋ ತನಕ ನಾನು ಸಮಯವನ್ನು ಕಾದಿರಿಸಿಕೊಂಡೆ. ಆದರೂ ಕೆಲವೊಂದು ಉಪಕರಣಗಳನ್ನು 4-5 ಕಡೆಗೆ ಹೋಗಿ ಅದನ್ನು ಮಾಡಿ ಮತ್ತೆ ಅದರಲ್ಲಿರೋ ಒಂದು ಸ್ಪ್ಯಾರ್ಸ್ಗಳು ಸಿಕ್ಕಲಿಕ್ಕೆ ನಮಗೆ ತುಂಬ ಸಮಸ್ಯೆ ಆಯಿತು. ಯಾಕೆ ಮನಸ್ಸಲ್ಲಿರ್ತದೆ ಅಂಥದ್ದು ಉಂಟಾ ಇಲ್ಲೋ ಅಂತ ಮಾರ್ಕೆಟಲ್ಲಿ ನಮಗೆ ಹುಡುಕ್ಲಿಕ್ಕೆ ತುಂಬ ಸಮಸ್ಯೆ ಆಗಿತ್ತು. ಅಂಥದ್ದನ್ನು ಮತ್ತೆ ಕಡೆಗೆ ಎಲ್ಲೋ ನಮ್ಮ ಮನಸ್ಸಲ್ಲಿರುವಂಥದ್ದು ಹೆಚ್ಚಿನವು ಸಿಗ್ತದೆ ಮಾರ್ಕೆಟಲ್ಲಿ ಅಂತೇಳಿ ಆದ ಮೇಲೆ ಅದನ್ನೆಲ್ಲ ಊರು ಈಗ ಅಂದರೆ ಬೆಂಗಳೂರಲ್ಲಿ ಮತ್ತು ಮಂಗಳೂರು ಎಲ್ಲ ಕಡೆಗೆ ಹೋಗಿ ಕಡೆಗೆ ಗುಜರಿ ಅಂಗಡಿಯಲ್ಲಿ ಕೆಲವೊಂದು ಐಟಮ್ಸ್ ಕಾಣುವಾಗ ಹಾಗಾದರೆ ಇದನ್ನು ಒರಿಜಿನಲ್ ಎಲ್ಲಿ ಸಿಗ್ತದೆ ಅಂತೇಳಿ ಹುಡುಕಿಕೊಂಡು ಹೋಗಿ ಅದನ್ನು ನಾನು ಕಂಡುಹಿಡಿಯುವಂಥ ಸಂದರ್ಭ ಎಲ್ಲ ತುಂಬ ಆಗಿತ್ತು. ಅಂತೂ ಆದ ಮೇಲೆ ಈಗ ತೊಂದರೆ ಇಲ್ಲ. ಈಗ ಸಾಧಾರಣ ಹೆಚ್ಚಿನ ಸಿಗ್ತದೆ ನಮಗೆ ಉಪಕರಣಗಳೆಲ್ಲ ಮಾರ್ಕೆಟಲ್ಲಿ. ಅದನ್ನು ಇಟ್ಟುಕೊಂಡು ನಾನು ಈಗ ಸ್ವತಃ ನನ್ನದೇ ಆದಂತಹ ಒಂದು ವರ್ಕ್ಶಾಪ್ ಇಟ್ಟುಕೊಂಡಿದ್ದೇನೆ, ಅದರಲ್ಲಿ ಈಗ ಮಾಡ್ತಾ ಇದ್ದೇನೆ. ಈಗ ಕೆಲವೊಂದು ಸಾಧನಗಳು ಕೆಲಸವನ್ನು ಕಡಿಮೆ ಮಾಡುವಂತಹದ್ದು ಮತ್ತು ಸುಲಭದಲ್ಲಿ ಅದನ್ನು ಹ್ಯಾಂಡಲ್ ಮಾಡುವಂಥದ್ದು ಅಥವಾ ಒಂದು ಉಪಯೋಗಿಸುವುದಕ್ಕೂ ಕೂಡ ಸುಲಭವಾಗಬೇಕು ಅನ್ನುವಂಥದ್ದು, ಈ ದೃಷ್ಟಿಯಿಂದ ನೀವು ಕಾರ್ಯಪ್ರವೃತ್ತರಾದ್ರಿ, ಕೆಲವೊಂದು ಸಾಧನಗಳ ಪರಿಚಯ ಮಾಡಿಕೊಡಿ, ಅವುಗಳೊಂದು ವಿಶೇಷತೆ ಏನು, ಹೇಗೆ ಬಳಕೆ ಮಾಡುವಂತಹದ್ದು? ಅದರಲ್ಲಿ ಪ್ರಮುಖವಾಗಿ ಈ ಕೃಷಿಗೆ ಸಂಬಂಧಪಟ್ಟದ್ದು ಹೇಳ್ತಿದ್ರೆ ಈ ತೆಂಗಿನಕಾಯಿ ಒಡೆಯುವಂಥದ್ದು. ಹೌದು, ಈ ತೆಂಗಿನಕಾಯಿ ಅಂತ ಗೋಟು ತೆಂಗಿನಕಾಯಿನ ನಮಗೆ ಹೊಡಿಬೇಕಾದ್ರೆ ಅದನ್ನು ಸುಲಿಬೇಕು, ಪುನಃ ಅದನ್ನು ಕತ್ತಿಯಲ್ಲಿ ತೆಂಗಿನಕಾಯಿಯನ್ನು ಹೊಡಿಬೇಕು. ಅದು ಕೈಗೂ ಗಾಯ ಆಗ್ಬೋದು ಅಥವಾ ಕಣ್ಣಿಗೂ ಕೂಡ ಗಾಯ ಗಾಯ ಆಗ್ತದೆ. ಆಮೇಲೆ ಅದನ್ನು ಸುಲಿಯುವುದು ಅಂತಂದ್ರೆ ನಾವು ಸುಲಿಯಲಿಕ್ಕೆ ಕೆಲಸಗಾರರನ್ನು ಅವಲಂಬಿಸಬೇಕಾಗ್ತದೆ ಅಥವಾ ನಾವೇ ಮಾಡುತ್ತಿದ್ರು ಎರಡೆರಡು ಕೆಲಸಗಳು ನಮಗೆ. ಅದನ್ನು ಯಾಕೆ ಒಂದೇ ಕೆಲಸದಲ್ಲಿ ಮಾಡಬಾರದು ಅಂತ ಚಿಂತನೆ ಇತ್ತು. ಅದಕ್ಕೆ ಬೇಕಾದ ಹೇಗೆ ಅಂತೇಳಿ ಪೂರಕವಾಗಿ ಮಾಡಬಹುದು ಅಂತ ಚಿಂತನೆಯನ್ನು ಹೊರಟು ಒಂದೇ ಒಂದು ತರವಾದಂತಹ ಒಂದು ಕೆಲವು ಮಾಡೆಲ್ಗಳನ್ನು ಮಾಡಿದ್ದೇನೆ. ಮೊದಲು ಮಾಡಿ ಆಗ ಅಂತ ಹೇಳಿದ್ರೆ ನಿಮಗೆ ಲಾರಿ ಪ್ಲೇಟ್ ಅಂತ ಹೇಳಿದಿತ್ತು, ಬಹಳ ದಪ್ಪವಾದ ಪ್ಲೇಟು. ಆ ಪ್ಲೇಟ್ ಕತ್ತಿಗೆಲ್ಲ ಬಳಕೆ, ಹೌದೌದು, ಅದನ್ನ ಕತ್ತಿಗೆಲ್ಲ ಬಳಕೆ ಮಾಡುವಂತ ಆ ಲಾರಿ ಪ್ಲೇಟ್ ಅನ್ನ ತಕ್ಕೊಂಡು ಬಂದು ಅದನ್ನ ಆಚಾರಿಗಳಲ್ಲಿ ಹೋಗಿ ಅವರಿಗೆ ದಮ್ಮೆ ಹಾಕಿ ಅದನ್ನ ಬಾಯಿ ಮಾಡಿಸಿಕೊಂಡು ಅದಕ್ಕೆ ಒಂದು ಕ್ಲ್ಯಾಂಪು ಎಲ್ಲ ಮಾಡಿ ಹೇಗಾದ್ರೂ ಮಾಡಿ ಒಂದು ಒಡೆಯುವಂತ ಸಾಧನವನ್ನ ಅವತ್ತೇ ಮಾಡಿದ್ದೆ ನಾನು. ಸಾಧಾರಣ 2014 ಅದನ್ನ ನಾನು ಪ್ರಾರಂಭ ಮಾಡಿದ್ದೇನೆ. ಆದರೆ ಅದನ್ನು ಕಮರ್ಷಿಯಲ್ ಆಗಿ ಇತ್ತೀಚೆಗೆ ನಾನು 2020 ಬಿಡುಗಡೆ ಮಾಡಿದ್ದ ಹೊರತು ಅಷ್ಟರ ನನ್ನಷ್ಟಕ್ಕೆ ನನಗೆ ಬೇಕಾಗೋದನ್ನು ಮಾಡ್ತಾ ಇದ್ದೆ. ಅದು ದೊಡ್ಡ ಹೆವಿ ಆಗ್ತಾ ಇತ್ತು. ಅದನ್ನು ಆ ಹೆವಿಯನ್ನು ಸಣ್ಣದಾಗಿ ಮಾಡಬೇಕು, ಅದನ್ನು ಜನಸಾಮಾನ್ಯ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಸಣ್ಣದಾಗಿ ಮಾಡಿದ್ದೇನೆ. ಈ ಗ್ರಾನೈಟ್ ಕಟ್ ಮಾಡುವಂಥ ಬ್ಲೇಡ್ ಸಿಗ್ತದೆ ಅಂತ ಹೇಳಿ ಒಂದು ಸುಳಿಯು ಸಿಕ್ತು ಆಚಾರಿಗಳ ಮುಖೇನವಾಗಿ. ಹಾಗೆ ಅದನ್ನ ತಕೊಂಡು ಬಂದು ಅದರಲ್ಲಿ ನಾವು ಅದಕ್ಕೆ ಬೇಕಾಗುವಂತಹ ಅನ್ವೇಷಣೆಗಳನ್ನು ಮಾಡಿಕೊಂಡು ಈಗ ಅದೊಂದು ಚೊಕ್ಕದಾಗಿ ಸಣ್ಣದಾಗಿ ಸಾಧಾರಣ ಒಂದು 30 ಭಾರ ಅದು ಇಡೀ ಐಟಮ್ ಬರ್ತದೆ. ಅದರಲ್ಲಿ ಆರಾಮದಲ್ಲಿ ಇಬ್ಬರು ಇದ್ರೆ ಅತ್ಯಂತ ಸುಲಭವಾಗಿ ನಮಗೆ ಅದನ್ನು 2 ಮಾಡಬಹುದು. 2 ಮಾಡಿದ ಮೇಲೆ ನಮ್ಮನ್ನ 2-3 ದಿವಸ ಬಿಸಿಲಲ್ಲಿ ಹಾಕಿದ್ರೆ ಅದು ಆಟೋಮೆಟಿಕ್ ಆಗಿ ನಮ್ಮ ಅದರ ಕೊಬ್ಬರಿ ಎದ್ದು ಬರ್ತದೆ. ಆಮೇಲೆ ನಮಗೆ ಒಣಗಿಸಲಿಕ್ಕೆ ಸುಲಭ. ನಮಗೆ ಕೆಲಸಗಾರರ ಸಂಬಳ ಕೊಡದು ಉಳಿತದೆ, ಶ್ರಮವೂ ಉಳಿತದೆ, ಬಹಳ ಸುಲಭವಾಗಿ ಆಗ್ತದೆ. ಅಂದ್ರೆ ಈಗ ಇದರಲ್ಲಿ ನೀರಿರುವಂತಹ ಹಸಿ ಕಾಯಿಯನ್ನೇ ಒಡೆಯುವಂತಹದ್ದು ಅಥವಾ ಗೋಟ್ ಆಗಿರುವಂತದ್ದು ಗೊರಟ ಇದು ನೀರಾರಿರುವಂತಹದ್ದನ್ನು ಉಪಯೋಗಿಸೋದು ಅದು ಎರಡು ಸಹ ಆಗ್ತದೆ. ಈ ನಾವು ಎಣ್ಣೆ ಮಾಡಲಿಕ್ಕೆ ಯಾವುದು ಸಹ ಉಪಯೋಗಿಸಬಹುದು, ಆದರೆ ನಮ್ಮ ಮಾರಾಟ ಮಾಡಲು ಉದ್ದೇಶಕ್ಕಿದ್ರೆ ಇದು ಉದ್ದ ಕಟ್ಟಾಗುವ ಕಾರಣ ಇದನ್ನು ನಮಗೆ ಮಾರಾಟದಲ್ಲಿ ಸ್ವಲ್ಪ ರೇಟ್ ಕಡಿಮೆ ಬರ್ತದೆ, 1 ಅಥವಾ 2 ರೂಪಾಯಿ ಕೊಬ್ಬರಿಗೆ ಕಡಿಮೆ ರೇಟ್ ತಗೊಳ್ತಾರೆ. ಆದ್ರಿಂದ ಇದು ಅಷ್ಟು ಸಮಂಜಸ ಅಲ್ಲ, ಯಾಕಂದ್ರೆ ಅದನ್ನ ಅದರ ಅಡ್ಡ ಭಾಗ ಆದ್ರೇನೆ ಸರಿ, ಇದು ಉದ್ದ ಭಾಗ ಬರ್ತದೆ. ಆದ್ರೆ ಎಣ್ಣೆ ಮಾಡೋದಕ್ಕೆ ಇದು ಬಹಳ ಉಪಯೋಗ, ಯಾವುದೇ ಆಗಲಿ, ನೀರಿದ್ದದ್ದು ಆಗೋದು, ನೀರಿಲ್ಲದ್ದು ಆಗ್ಬೋದು. ನೀರಿದ್ದದಾದ್ರೆ ಸ್ವಲ್ಪ ಬೇಗ ಒಡೀತದೆ, ಯಾಕಂದ್ರೆ ಅದರ ಗೆರೆಟ ಒಂದು ಒಳಗಿನ ಪ್ರೆಷರ್ ಇಂದ ಪಕ್ಕ ಒಡೀತದೆ. ಅದೇ ನೀರಿಲ್ಲದ ಗೋಟಕಾಯಿಗೆ ನಾವು ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಬೇಕಾಗ್ತದೆ. ಅಂತೂ ಎರಡು ಭಾಗ ಆರಾಮದಲ್ಲಿ ಆಗ್ತದೆ. ಇದರ ಏನು ಕತ್ತಿ ಇದೆಯಲ್ಲ, ಅದರ ಶಾರ್ಪ್ ಮಾಡುವಂತಹದ್ದೊಂದು ಅವಶ್ಯಕತೆ ಬರ್ತದೆ ಹೇಗೆ? ಒಂದು 4-5 ವರ್ಷ ಹೋದಾಗ ಸ್ವಲ್ಪ ಬರಬಹುದು. ಯಾಕೆಂತ ಹೇಳಿದ್ರೆ ಈ ಎಣ್ಣೆ ಅಂಶ ಯಾವತ್ತು ನಾವು ತೆಂಗಿನ ಇದು ಕಾರ್ಬನ್ ಇರುವಂತಹ ವಸ್ತುಗಳಿಗೆ, ಯಾಕಂದ್ರೆ ಕಬ್ಬಿಣ ಅಂತಲೇ ಕಾರ್ಬನ್ ಇರುವಂತಹದ್ದು, ಅದು ಆಟೋಮೆಟಿಕ್ ಆಗಿ ಎಣ್ಣೆ ಹೋದ ತಕ್ಷಣ ಅಲ್ಲಿ ಒಂದು ಸ್ವಲ್ಪ ರಿಯಾಕ್ಷನ್ ಆಗಿ ಅದು ಸವಿತದೆ. ಆ ಬಾಯಿ ಸ್ವಲ್ಪ ಸವಿಯುವಂತಹದ್ದು ಈ ತೆಂಗಿನೆಣ್ಣೆ ಪ್ರಭಾವದಿಂದ. ನೀವು ಅಥವಾ ಎಳ್ಳೆಣ್ಣೆ ಬೇರೆ ಯಾವುದೇ ಎಳ್ಳೆಣ್ಣೆ ಪ್ರಭಾವದಿಂದ ಬರೆಯುವುದು, ಅದನ್ನು ಯಾರು ಹೇಳ್ತಾ ಇಲ್ಲ. ಆಕ್ಚುಲ್ ಆಗಿ ಒಂದು ಯಾವುದೇ ಶಾರ್ಪ್ನೆಸ್, ಈಗ ನಮ್ಗೆ ಕತ್ತಿ ಇರಬಹುದು, ಮೆಟ್ಟೆ ಕತ್ತಿ ಇರಬಹುದು, ಚೂರು ಯಾವುದೇ ಆಗಲಿ, ಅದು ಸವಿಯುವಂತಹದ್ದು ಎಣ್ಣೆ ಸೇರಿದ್ರೆ ಮಾತ್ರ. ಅದೇ ನಿಮಗೆ ಎಳ್ಳೆಣ್ಣೆ ಸೇರಿದ್ರೆ ಯಾವ್ದು ಹೋಗುದು, ತೆಂಗಿನೆಣ್ಣೆ ಸೇರಿದ್ರೆ ಅಷ್ಟು ಬೇಗ, ಬಹಳ ಬೇಗ ನಿಮಗೆ ಅದು ಬಡ್ ಆಗ್ತದೆ. ಸ್ವಲ್ಪ ಹುಳಿ ಬಂದರೂ ಕೂಡ ಬಡ್ ಆಗ್ತದೆ. ಆದ್ರೆ ನಿಮಗೆ ಎಳ್ಳೆಣ್ಣೆಯಲ್ಲಿ ಯಾವುದು ಇಲ್ಲದು ಅದು ಶಾರ್ಪ್ನೆಸ್ ಅನ್ನು ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತದೆ. ಇದು ಹೆಚ್ಚಿನವರು ಯಾವುದೇ ಒಂದು ಗೊತ್ತಿದ್ದಂತ ಆಚಾರ್ಯ ಸನತ ಇದನ್ನು ಹೇಳುದಿಲ್ಲ, ಯಾಕಂತೇಳಿದ್ರೆ ನಾಳೆಗೆ ಅವನಿಗೆ ಸಮಸ್ಯೆ ಬರ್ತದೆ ಅಂತ ಹೇಳಿಕೊಂಡು. ಅದೊಂದು ಬಹಳ ಇಂಪಾರ್ಟೆಂಟ್. ಯಾವ್ದು ಅಂತ ಹೇಳಿದ್ರೆ ನಿಮಗೆ ಪ್ರತಿಯೊಂದು ಶಾರ್ಪ್ ಇರುವಂತಹದ್ದು ಯಾವುದೇ ಆಗಿರ್ಬೋದು, ಕತ್ತಿ ಆಗಿರ್ಬೋದು, ಅದಕ್ಕೆ ಎಳ್ಳೆಣ್ಣೆ ಹಚ್ಚಬೇಕು, ಹೊರತು ತೆಂಗಿನೆಣ್ಣೆ ಹಚ್ಕೋಬಾರದು ನಾವು. ಇನ್ನೊಂದು ಸಾಧನ ಈ ಹಲಸನ್ನು ಕತ್ತರಿಸುವಂತಹದ್ದು, ಅದು ಹಲಸಿನ ಕಾಯಿ ಆಗ್ಬೋದು, ಹಲಸಿನ ಹಣ್ಣಾಗ್ಬೋದು, ಅದು ಬಹುಶಃ ಎಳನೀರನ್ನು ಕೂಡ ಕತ್ತರಿಸುವುದಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಆಗ್ತದೆ ಆಗ್ತದೆ. ಅದು ಸಹ ಹಾಗೆ ನಾವು ಅಂದ್ರೆ ಹಪ್ಪಳ ಮಾಡ್ತಾ ಇದ್ದೇವೆ. ಹಪ್ಪಳ ಮಾಡಬೇಕಾದ್ರೆ ನಾವು ಈ ದೊಡ್ಡ ದೊಡ್ಡ ಹಲಸಿನ ಕಾಯಿಯನ್ನು ಮಡುವಿನಲ್ಲಿ ಬಂದು ಒಡೆಯುವಂತಹ ಕಾಲ ಇತ್ತು. ಹೌದು. ಅವಾಗ ಇದನ್ನ ಯಾಕೆ ನಾವು ಇದು ತರ್ಜಮೆ ಮಾಡಬಾರದು ಅಂತ ಚಿಂತನೆ ಮಾಡ್ತಾ ಇದ್ದೇವೆ. ಅವಾಗ ಏನಂತ ಹೇಳಿದ್ರೆ ನಾನು ಈ ತೆಂಗಿನಕಾಯಿ ಒಡೆಯುವಂತದ್ರಲ್ಲೇ ಅದನ್ನ 2 ಭಾಗ ಮಾಡ್ತಿದ್ದೆ, 2-4 ಭಾಗ. ಅದನ್ನು ಸಮರ್ಪಕವಾಗಿ ಎಲ್ಲರಿಗೂ ಕೊಡುವಂತ ಸಾಧ್ಯತೆ ಕಡಿಮೆ ಅಂತ ಕಂಡ ಕಾರಣ, ಮತ್ತೆ ಅದನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈ ಗ್ರಾನೈಟ್ ಬ್ಲೇಡ್ ಸಿಕ್ಕಿದ ಮೇಲೆ, ನನಗೆ ಆ ಕಟ್ಟಿಂಗ್ ಮಾಡೋ ಬ್ಲೇಡ್ ಸಿಕ್ಕಿದ ಮೇಲೆ, ಇದನ್ನ ಯಾಕೆ ಈ ಮಾಡಬಾರದು ಅಂತ ಚಿಂತನೆಯಲ್ಲಿ ಅದನ್ನೇ ಮಾಡಿದ್ದೇನೆ. ಅದು ಬಹಳ ಉಪಯೋಗ ಆಗ್ತದೆ ಈಗ, ಯಾಕಂದ್ರೆ ಸಣ್ಣ ಮಟ್ಟದಲ್ಲಿ ಒಂದು ಹಲಗೆ ಹಾಕಿ ಅದನ್ನು ಖಾಲಿ ಒಂದು ನಮಗೆ ಲಾರಿ ಇಂಚಸ್ ಅಂತ ಸಿಗ್ತದೆ, ಅದಕ್ಕೆ ಒಂದು ವೆಲ್ಡ್ ಮಾಡಿ ಹಾಕಿದ್ರೆ ಶಾರ್ಪ್ನೆಸ್ ಅನ್ನು ಮಾತ್ರ ಆಚಾರ್ಯ ವೃತ್ತ ಮಾಡಿಸಬೇಕಾಗ್ತದೆ. ಮಾಡಿದ್ರೆ ನಮಗೆ ಅದು ಸಾಧಾರಣ ಒಂದು 7-8 ವರ್ಷಗಳಿಗೆ ಶಾರ್ಪ್ನೆಸ್ ಮಾಡಬೇಕಾದಂತಹ ಅವಶ್ಯಕತೆ ಇರುವುದಿಲ್ಲ ಅದರಲ್ಲಿ. ಇನ್ನೊಂದು ವಿಚಾರ ತುರಿಮಣಿಗೆ ಸಂಬಂಧಪಟ್ಟಂತಹದ್ದು. ಸಾಮಾನ್ಯವಾಗಿ ನೆಲದಲ್ಲಿ ಕೂತು ಕೊಬ್ಬರಿಯನ್ನು ತುರಿಮಣಿಯಲ್ಲಿ ಉಪಯೋಗಿಸುವಂತಹದ್ದು ಬಹಳ ಕಷ್ಟ ಇತ್ತೀಚಿನ ವರ್ಷಗಳಲ್ಲಿ. ಇದರಲ್ಲಿ ಸಾಕಷ್ಟು ಸುಧಾರಣೆಗಳು ಕೂಡ ಆಗಿ ಮಾಡಿಕೊಂಡಿದ್ದೀರಿ ನೀವು. ಅದರಲ್ಲೂ ವಿಶೇಷವಾಗಿ ಟೇಬಲ್ ಟಾಪ್ ಅಥವಾ ಟೇಬಲ್ನ ಮೇಲೆ ಅಥವಾ ಗ್ರಾನೈಟ್ ಸ್ಲ್ಯಾಬ್ನಲ್ಲಿ ಮೇಲೆಯೂ ಕೂಡ ಇಟ್ಟುಕೊಂಡು ಇದನ್ನು ಮಾಡಬಹುದು ಅಂತ ಹೇಳಿ, ಇದರ ಒಂದು ಇನ್ವೆನ್ಷನ್ ಹೇಗಾಯಿತು? ಯಾಕಂದ್ರೆ ಇದು ಈಗ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ದೇಶ ಇದೆ, ಯಾಕಂದ್ರೆ ನನ್ನ ಹೆಂಡತಿ ಗೆಸ್ಟ್ ಲೆಕ್ಚರ್ ಆಗಿ ಹೋಗ್ತಾ ಇದ್ರು. ಅವು ಈ ಮಧ್ಯಾಹ್ನ ಕೆಲಸಗಾರರಿಗೆ ಏನಾದರೂ ಒಂದು ಮಾಡಬೇಕಾದ್ರೆ ನಾನು ಕೆಳಗೆ ಕೂತ್ಕೊಂಡು ಮಾಡುವಾಗ ಈ ಕಾಲು ನೋವು ಗಂಟು ನೋವೆಲ್ಲ ಬರುವಾಗ ಇದನ್ನು ಯಾಕೆ ಮೇಲೆ ಮಾಡಬಾರದು ಅಂತ ಹೇಳಿ ಒಂದು ಚಿಂತನೆ ಹೊರಟು, ಅದರದ್ದೇ ನಾವು ಮನೆಯಲ್ಲಿ ಉಪಯೋಗ ಮಾಡುವಂತ ಕೆರೆಮಣೆಯನ್ನೇ ಮೇಲಿನ ಎದುರಿನ ಇದು ಯಾವುದು ಅಂತ ಹೇಳ್ತೇನೆ, ಕಾಲನ್ನು ತೆಗೆದು ಗ್ರಾನೈಟ್ ಇಟ್ಕೊಂಡು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಏನೆಲ್ಲ ಮಾಡಿ ಸರ್ಕಸ್ ಮಾಡಿಕೊಂಡು ಅದನ್ನು ಮಾಡಿದೆ. ಅದನ್ನೇ ನಾವು ಯಾಕೆ ಬದಲಾವಣೆ ಮಾಡಬಾರದು ಅಂತೇಳಿ ಚಿಂತನೆ ಮಾಡಿಕೊಂಡು ಮಾಡಿದಾಗ ಇದು ಈ ತರ ಮಾಡಬಹುದು ಅಂತೇಳಿ ಒಂದು ಕಬ್ಬಿಣದಲ್ಲಿ ಮಾಡಬಹುದು ಅಂತ ಚಿಂತನೆ ಆಯ್ತು. ಅವಾಗ ನಾವು ಈಗ ಆ ಸಮಯದಲ್ಲಿ ಯೂಟ್ಯೂಬ್ ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾಗಳು, ಆಮೇಲೆ ಅದರ ಮೇಲಾಗಿ ನಾವು ನೆಟ್ಟಲ್ಲೇ ಹೋಗಿ ನೋಡಿದೆ, ಹುಡುಕಿದಾಗ ನಮಗೆ ಅಲ್ಲಿ ಬ್ಲೇಡ್ಗಳು, ಬೇರೆ ಬೇರೆ ಬ್ಲೇಡ್ಗಳು ಸ್ಟೀಲ್ ಅಲ್ಲಿ ಮಾಡಿದಂತ ಕಂಡು ಬಂತು. ಅದನ್ನ ಇಟ್ಟುಕೊಂಡು ಯಾಕೆ ಮಾಡಬಾರದು ಅಂತ ಚಿಂತನೆ ಆಯಿತು. ಅದರಲ್ಲೇ ಸುಮಾರು ಆವಿಷ್ಕಾರಗಳನ್ನು ಮಾಡಿದ್ದೇನೆ. ಈಗ ಒಂದು ಫೈನಲ್ ಹಂತಕ್ಕೆ ಬಂದಿದ್ದೇನೆ. ಸಾಧಾರಣ 2016ರಿಂದ ಪ್ರಾರಂಭ ಮಾಡಿದ್ದೇನೆ. ಸಾಧಾರಣ 2018 ನಾನು ಸಂಪೂರ್ಣ ಪರಿಪೂರ್ಣವಾದಂಥ ಪ್ರಾಡಕ್ಟ್ ನನ್ನಲ್ಲಿ ಬಂದಿದೆ. ಅದು ಸಹ ಬಹಳ ಸುಲಭವಾಗಿ ಆಗ್ತದೆ, ಗ್ರಾನೈಟ್ನ ಮೇಲೆ ಇಟ್ಟುಕೊಂಡು ಆರಾಮದಲ್ಲಿ ತುರಿಯುವಂತಹದ್ದು. ಅದನ್ನು ಫಿಕ್ಸ್ ಮಾಡುವಂತಹದ್ದು ಹೇಗೆ? ಫಿಕ್ಸ್ ಮಾಡ್ಲಿಕ್ಕೆ ಏನಿಲ್ಲ, ಕಾಲು ಜಸ್ಟ್ ಅದನ್ನ ಇರಿಸಿದ್ರೆ ಆಯ್ತು. ಅದರ ಮೇಲೆ ಇರಿಸೋದು ನಮ್ಮ ಸ್ವಲ್ಪ ನಾವು ನಮ್ಮ ಬಲ ಇದು ನಮ್ಮ ಈ ಬಾಡಿ ಅಂತ ಹೇಳ್ತೇವೆ, ನಮ್ಮ ದೇಹವನ್ನು ಸ್ವಲ್ಪ ಅದಕ್ಕೆ ಮುಂದೆ ಹಿಂದೆ ಬರದಾಗ ನಾವು ಒಂದು ಒತ್ತು ಕೊಡುವಂಥದ್ದು ಸ್ವಲ್ಪ ಮಾಡಿದ್ರೆ ಆಯ್ತು, ಆರಾಮ ಸುರಿಕಾಗ್ತದೆ. ಮತ್ತೆ ಅದು ಸ್ಟೀಲ್ SS-304 ಅಂತ ಅದರ ಬ್ಲೇಡ್, ಅದರಲ್ಲಿ 304 ಅಂತ ಹೇಳುವಂಥದ್ರಲ್ಲಿ ಕಾರ್ಬನ್ ಅಂಶ ತುಂಬಾ ಕಡಿಮೆ ಇದೆ. ಆಗಿರುವ ಏನಾಗ್ತದೆ ಅಂತ ಅಂದ್ರೆ ಅದು ಶಾರ್ಪ್ನೆಸ್ ಹೋಗುದು ತುಂಬಾ ಕಡಿಮೆ. ಶಾರ್ಪ್ನೆಸ್ ಹೋಗುದೇ ಇಲ್ಲ. ಹಾಗಾಗಿ ಅದು ಸಾಧಾರಣ ಒಂದು 30-40 ವರ್ಷ ಆರಾಮದಲ್ಲಿ ಬಾಳತನ ಬರೋದಕ್ಕೆ ಏನು ಅನುಮಾನವೇ ಇಲ್ಲ ಅದರಲ್ಲಿ. ಯಾಕಂದ್ರೆ ಕಾರ್ಬನ್ ಇದ್ರೆ ಮಾತ್ರ ಸವಿಯುವಂಥದ್ದು ನಿಮ್ಗೆ ತೆಂಗಿನ ಎಣ್ಣೆಯಿಂದಾಗಿ, ನಾನು ಆಗ ಹೇಳಿದಂತೆ. ಹಾಗಾಗಿ ಕಾರ್ಬನ್ ಅಂಶವೇ ಇಲ್ಲದ ಮೇಲೆ 304 ಅಲ್ಲಿ ಯಾವುದೂ ಇಲ್ಲ, ಪ್ಯೂರ್ ಸ್ಟೀಲ್ ಆದ್ರಿಂದ ಅದು ಸವಿಯುವಂಥದ್ದು ಬಹಳ ಲೆಸ್ ಅದು. ಸಾಮಾನ್ಯವಾಗಿ ನೆಲದಲ್ಲಿ ಮನೆಯಲ್ಲಿ ಕೂತು ಈ ತುರಿಮಣೆಯಲ್ಲಿ ಉಪಯೋಗಿಸ ಮಾಡುವುದು ಇದ್ರೆ ಎರಡು ಕೈಯನ್ನು ಬಳಕೆ ಮಾಡ್ತೀವಿ ಒಂದು ಗೆರಟಿನ ಇದು ಕೊಬ್ಬರಿ ತೆಗಿಲಿಕ್ಕೆ. ಇಲ್ಲಿ ಎರಡು ಕೈಯು ಬೇಕಾಗ್ತದೆ ಅಥವಾ ಒಂದು ಎರಡು ಕೈಯೇ ಬೇಕಾಗ್ತದೆ? ಆದರೆ ಬೀಸ ಬೀಸ ಮಾಡುದು ಒಂದು ಕೈಯಲ್ಲಿ ಸಹ ಆರಾಮ ಮಾಡ್ಲಿಕ್ಕೆ ಆಗ್ತದೆ, ಯಾವ್ದು ಸಮಸ್ಯೆ ಇಲ್ಲ. ಯಾಕಂದ್ರೆ ಶಾರ್ಪ್ನೆಸ್ ಇರ್ತದೆ ನಮ್ಮ ಮತ್ತೆ ಅದಕ್ಕೆ ಹೆಚ್ಚು ಬಲ ಪ್ರಯೋಗ ಕೊಡಬೇಕಾಗಿಲ್ಲ. ಕೆಳಗೆ ಕೂತುಕೊಳ್ಳೋದಲ್ಲಿ ನಾವು ಬಲ ಪ್ರಯೋಗ ಕೊಡಬೇಕು, ಯಾಕಂದ್ರೆ ಅದು ಬೇಗ ಬೇಗ ಬಡ್ ಆಗ್ತದೆ, ನಾವು ಅದಕ್ಕೆ ಬಲ ಹಾಕಬೇಕಾಗ್ತದೆ. ಇದು ಬಡ್ಡಾಗುವಂತ ಪರಿಸ್ಥಿತಿ ಇಲ್ಲದ ಕಾರಣ ಇದಕ್ಕೆ ನಾವು ಬಹಳ ಸುಲಭವಾಗಿ ಮಾಡಬೇಕು ಕಾರಣ ಒಂದು ಕೈಯಲ್ಲಿ ಮಾಡಬಹುದು. ಯಾಕಂದ್ರೆ ನಾವು ಒಂದು ಡೆಮೋ ಹೇಳುವಾಗ ಹೇಳ್ತಾ ಇದ್ದೀವಿ, ಧಾರಾವಾಹಿ ನೋಡಿಕೊಂಡು ತುರಿಬಹುದು ಅಂತ ಹೇಳುವಂತಹ ಒಂದು ಮಾತು ಇತ್ತು. ಹಾಗೆ ಅಂದ್ರೆ ಈಗ ಚಿಕ್ಕ ಪ್ರಮಾಣದಲ್ಲಿ ಮಾತ್ರ ಇದು ಬಳಕೆ ಆಗುವಂತಹದ್ದು ಹೇಗೆ ಅಥವಾ ಅಲ್ಲ ದೊಡ್ಡ ಪ್ರಮಾಣದಲ್ಲಿ ಫಂಕ್ಷನ್ಗೂ ಕೂಡ ಮಾಡಬಹುದು? ಫಂಕ್ಷನ್ ಅಲ್ಲಿ ಮಾಡಬಹುದು, ಯಾಕಂದ್ರೆ ನನ್ನದೀಗ ಕೆಲವು ಜನ ಅಡಿಗೆಯವರು ನನ್ನ ಕೈಯಿಂದ ಬ್ಲೇಡ್ ತಕೊಂಡು ಹೋಗಿ ಮಾಡ್ತಾ ಇದ್ದಾರೆ. ಅವ್ರ ಅನುಭವ ಏನ್ ಹೇಳ್ತದೆ? ಅವ್ರು ಬಹಳ ಒಳ್ಳೇದಾಗ್ತದೆ, ಇದು ಬಹಳ ಸುಲಭ ಆಗ್ತದೆ ಅಂತೇಳಿ. ಆದ್ರೆ ಈಗೇನಾಗಿದೆ ಅಂದ್ರೆ ಯಂತ್ರ ಯುಗ ಬಂದ ಮೇಲೆ ಅದು ಉಪಯೋಗ ಇಲ್ಲ ಅವರಿಗೆ. ಆದ್ರೆ ಈ ಕೆಲವೊಂದೀಗ ನಾನು ಬೆಂಗಳೂರು ಸೈಡ್ ಅಲ್ಲಿ ಒಂದೆರಡು ಮೂರು ದೇವಸ್ಥಾನಗಳಿಗೆ ಕೊಟ್ಟಿದ್ದೇನೆ, ಹನುಮಂತ ದೇವಸ್ಥಾನಗಳು, ಗಣಪತಿ ದೇವಸ್ಥಾನಗಳಿಗೆಲ್ಲ ಕೊಟ್ಟಿದ್ದೇನೆ ಅರ್ಚಕರಿಗೆ. ಅವರು ಈಗ ಸಹ ನನ್ನ ಕಂಡ ಕೂಡಲೇ ಅತ್ಯಂತ ಒಳ್ಳೆಯ ಸಾಧಾರಣ, ನಮಗೆ ದಿವಸಕ್ಕೆ 8-10 ತೆಂಗಿನಕಾಯಿ ಉಪಯೋಗ ಆಗ್ತಿತ್ತು, ಇಲ್ಲಿ ಕರೆಂಟಿನ ವ್ಯವಸ್ಥೆ ಇರಲಿಲ್ಲ, ನಾವು ಬಹಳ ಸುಲಭದಲ್ಲಿ ಮಾಡ್ತೇವೆ, ತುಂಬಾ ಥ್ಯಾಂಕ್ಸ್ ನಿಮಗೆ ಅಂತ ಪ್ರತಿ ಸಾರಿ ಸಮೇತ ಹೇಳಿ ಹೋಗ್ತಾ ಇರ್ತಾರೆ ನಮಗೆ. ಇನ್ನೊಂದು ವಿಚಾರ, ಬಹುಶಃ ತೆಂಗಿನ ಚಿಪ್ಪು ಅಥವಾ ಗೆರಟೆ ಇದನ್ನು ಉಪಯೋಗಿಸಿಕೊಂಡು ಕಲಾತ್ಮಕವಾದಂತಹ ಒಂದು ವಸ್ತುಗಳನ್ನು ನೀವು ತಯಾರು ಮಾಡಿರುವಂತಹದ್ದು, ಇದರಲ್ಲಿ ಹೇಗೆ ಆಸಕ್ತಿ ಬಂತು ನಿಮಗೆ? ಹಿಂದೆ ಅದು ನಾವು ಎಲಿಮೆಂಟ್ರಿ ಶಾಲೆಯಲ್ಲಿರುವಾಗ ನಮಗೆ ಕ್ರಾಫ್ಟ್ ಮಾಸ್ಟರ್ ಅದನ್ನು ಕೆಲವನ್ನು ಹೇಳಿಕೊಡ್ತಾ ಇದ್ರು, ಅದನ್ನ ನೆನಪಲ್ಲಿತ್ತು. ಇದೇನಾಯ್ತು, ಈ ಲಾಕ್ ಡೌನ್ ಟೈಮಲ್ಲಿ ಮನೆಯಲ್ಲಿ ಕೆಲಸ ಇಲ್ಲ, ತೋಟಕ್ಕೆ ಹೋಗುದು ಬರುದು, ನಮ್ಮಲ್ಲಿ ಚಿಕ್ಕ ಬಟ್ಟೆ ಮಂಗನ ಹಾವಳಿ, ತೆಂಗಿನಕಾಯಿ ನಮಗೆ ಸಿಗ್ತಾ ಇಲ್ಲ. ಆದರೆ ತುಂಬಾ ತೆಂಗಿನಕಾಯಿಗಳು ಬೀಳದ ಸಂದರ್ಭದಲ್ಲಿ, ಈ ದೊಡ್ಡ ಬನ್ನಂಗಾಯಿಗಳೆಲ್ಲ ಬೀಳುವಾಗ ಅದನ್ನು ತಕ್ಕೊಂಡು ಬಂದು ಒಂದೆರಡನ್ನು ಸುಲಿದು ಇದರಿಂದ ಯಾಕೆ ಚೇಂಜಸ್ ಮಾಡಬಾರ್ದು ಅಂತೆಲ್ಲ ಆಲೋಚನೆ ಮಾಡಿದ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸಸ್ ಕಾಣ್ತಾ ಇತ್ತು ಮಕ್ಕಳಿಗೆ. ಮೊಬೈಲ್ ಸ್ಟ್ಯಾಂಡ್ ಯಾಕೆ ಮಾಡಬಾರ್ದು ಅಂತ ಚಿಂತನೆ ಮಾಡಿದಾಗ ಮೊಬೈಲ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಹೊರಟೆ. ಪ್ರಪ್ರಥಮವಾಗಿ ಮೊಬೈಲ್ ಸ್ಟ್ಯಾಂಡ್ ಮಾಡಿದೆ, ಒಂದು ಗೆರೆಟಲ್ಲಿ ಮೊಬೈಲ್ ಸ್ಟ್ಯಾಂಡ್ ಅಂತೇಳಿ ಆ ಒಂದು ಚಿಂತನೆ ಮಾಡಿಕೊಂಡು ಮೊಬೈಲ್ ಸ್ಟ್ಯಾಂಡ್ ಮಾಡಿದೆ. ಅದು ಬಹಳ ಒಂದು ಸಕ್ಸಸ್ ಆಯ್ತು ಅದು ನನಗೆ. ಯಾಕಂದ್ರೆ ನನ್ನ ಮನೆಯವರಿಗೆ ಫಸ್ಟ್ಗೆ ಅದನ್ನು ಯಾವುದೇ ಪಾಲಿಸಿ ಹೌದು ಪಾಲಿಶಿ ಏನು ಮಾಡದೆ ಖಾಲಿ ಅದರ ಕಟ್ಟಿಂಗ್ ಎಲ್ಲ ಮಾಡಿ ನನ್ನದೇ ಆದಂತ ರೀತಿಯಲ್ಲಿ ನಾನು ಅದನ್ನೊಂದು ಮಾಡಿದೆ. ಇದು ಮಾಡಿದ ಮೇಲೆ ಯಾಕೆ ನಾವು ಈಗ ನಾವು ಹಿಂದೆ ನನಗೆ ನಾನು ಸಣ್ಣದಿರುವಾಗ ನನ್ನ ತಾಯಿಯೆಲ್ಲ ನನಗೆ ಈ ಸ್ನ್ಯಾಕ್ಸ್ಗಳನ್ನೆಲ್ಲ ಕೊಡ್ತಿದ್ದದು ಈ ಗೆರೆಟೆಯಲ್ಲಿ. ಆ ಗೆರೆಟೆ ಇದನ್ನು ಪುನರಾವರ್ತಿ ಯಾಕೆ ನಾವು ಇನ್ನು ಪುನಃ ಕೊಡಬಾರದು ಅಂತೇಳಿ ಚಿಂತನೆ ಬಂತು. ಟೀ ಕುಡಿತಾ ಇದ್ದದ್ದು ಈಗ ನಮ್ಮ ಪೌರತ್ಯರ ಮನೆಯಲ್ಲಿ ಹೋದರೆ ಅವರು ನನಗೆ ಒಂದು 5-6 ವರ್ಷದ ಹಿಂದೆ ನನ್ನ ಅಜ್ಜನ ಕಾಲದಲ್ಲಿ ಟೀ ಕುಡಿತಿರುವ ಗ್ಲಾಸ್ ಅಂತೇಳಿ ತಂದು ತೋರಿಸಿದ್ದು ನನಗೆ ನೆನಪಿತ್ತು. ಅದು ಗೆರೆಟೆದ್ದೆ. ಹಾಗಾಗಿ ಈ ಗೆರೆಟೆಯಿಂದ ಗ್ಲಾಸ್ ಯಾಕೆ ಮಾಡಬಾರದು, ಇದು ಈ ನಮ್ಮಲ್ಲಿ ತಿರುವಂತ ಸ್ನ್ಯಾಕ್ಸ್ ಅಲ್ಲಿ ಇಡುಗೆ ಯಾಕೆ ಮಾಡಬಾರದು, ಅಥವಾ ಮೊಬೈಲ್ ಪೆನ್ ಸ್ಟ್ಯಾಂಡ್ಗಳನ್ನೆಲ್ಲ ಯಾಕೆ ಮಾಡಬಾರದು ಚಿಂತನೆಯಲ್ಲಿ ಒಂದೊಂದನೇ ಆವಿಷ್ಕಾರವನ್ನು ಆರಾಮಲ್ಲಿ ಮಾಡ್ಕೊಂಡು ಹೋದೆ. ಅದಕ್ಕೆ ಬೇಕಾಗುವಂತ ಗಮ್ಗಳನ್ನೆಲ್ಲ ಹುಡ್ಕೊಂಡು ಮಾಡ್ಕೊಂಡು ಹೋದೆ. ಆದರೆ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದರ ಅಡಿ ಭಾಗ ಲೆವೆಲ್ ಇರುವಂತ ತೆಂಗಿನಕಾಯಿಗಳು ಕಡಿಮೆ ಇರುವ ಕಾರಣ ನಾವು ಅಡಿಗೆ ಒಂದು ಸ್ಟ್ಯಾಂಡ್ ಕೊಡ್ಲೇಬೇಕಾಗ್ತದೆ. ಅದೇ ನಿಮಗೆ ಕೇರಳದ ಒಂದು ಬದಿ ಹೋದ್ರೆ ಅದು ಯಾವುದೇ ಅವಶ್ಯಕತೆ ಬರುವುದಿಲ್ಲ, ಅದರಲ್ಲಿ ಯಾಕೆ ಲೆವೆಲ್ ಇರ್ತದೆ ಅದನ್ನು ಹಾಗೆ ಇಡ್ಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಮಾತ್ರ ಅದಾಗಲ್ಲ, ನಮಗೊಂದು ಸ್ಟ್ಯಾಂಡ್ ಅದಕ್ಕೆ ಕೊಡ್ಲೇವಂತ ಗೆರೆಟೆಯನ್ನು ತಿರುಗಿಸಿ ಹಾಕಿ ಒಂದು ಸ್ಟ್ಯಾಂಡ್ ಮಾಡುವಂತದ್ದು. ಬೇರೆ ಏನೇನು ಅದರಲ್ಲಿ ಕಲಾಕೃತಿ ಮಾಡಿದಿರಿ? ಅದರಲ್ಲಿ ಕಲಾಕೃತಿ ನಾನು ಮಾಡಲಿಲ್ಲ, ಆದರೆ ದಿನ ಬಳಕೆ ವಸ್ತುಗಳನ್ನೆಲ್ಲ ಮಾಡಿದ್ದೇನೆ. ಈಗ ಒಂದು ಬೌಲ್ ಮಾಡಿದ್ದೇನೆ. ಬೌಲ್ ಅಂತಂದ್ರೆ ನಿಮಗೆ ಚಟ್ನಿ ಹಾಕೊಳ್ಬಹುದು, ನಿಮಗೆ ಅದರಲ್ಲಿ ಸೂಪು ಮತ್ತೆ ಪದಾರ್ಥಗಳನ್ನು ಮತ್ತೆ ಈವನ್ ಫ್ರಿಡ್ಜ್ ಅಲ್ಲಿ ಸನತ ಇಟ್ಟುಕೊಳ್ಳಿಕ್ಕೆ ಆಗ್ತದೆ. ಆಮೇಲೆ ನಿಮಗೆ ಟೀ ಕುಡಿಯುವಂತ, ನಾನು ಹಾಗೆ ಹೇಳಿದಂದ್ರೆ ಟೀ ಕಪ್ ಮಾಡ್ಲಿಕ್ಕೆ ಆಗ್ತದೆ, ಆ ಟೀ ಕುಡಿಯುವಂತ ಬಹಳ ಒಳ್ಳೇದಾಗ್ತದೆ. ಆಮೇಲೆ ಇದು ನಿಮಗೆ ಪೆನ್ ಸ್ಟ್ಯಾಂಡ್, ಈಗ ಎಲ್ಲರ ಕಡೆ ಸಹ ಪ್ಲಾಸ್ಟಿಕ್ ಪೆನ್ ಸ್ಟ್ಯಾಂಡ್ಗಳು ಇರುವಂತದ್ದು, ಇದು ಈಕೋ ಫ್ರೆಂಡ್ಲಿ ಆಗಿ ಪೆನ್ ಸ್ಟ್ಯಾಂಡ್ ಇಡೀ ತೆಂಗಿನಕಾಯಿಯನ್ನೇ ಮೇಲೆ ಕಟ್ ಮಾಡಿ ಹಾಳದ ತೆಂಗಿನಕಾಯಿ ಇದ್ರೆ ಅದನ್ನು ಯೂಸ್ ಮಾಡಬಹುದು, ಅಥವಾ ನಾವು ಎರಡು ಭಾಗ ಅದನ್ನು ಜಾಯಿಂಟ್ ಮಾಡಿಸೋದಂತ ಪೆನ್ ಸ್ಟ್ಯಾಂಡ್ ಮಾಡ್ತೇವೆ. ಇನ್ನೊಂದು ನಮಗೆ ಏನು ಮಾಡೋದು, ಫ್ಲವರ್ ವಾಸ್ ಮಾಡ್ಬೋದು ಅಂತ ಆಯ್ತು, ಅದೇ ಫ್ಲವರ್ ವಾಸ್ ಸಮೇತ ಮಾಡಿದ್ದೇನೆ. ಆಮೇಲೆ ಈ ಭರಣಿ ಅಂತ ಎಂತಾದ್ರ ಐಟಮ್ಸ್ ಹಾಕ್ಲಿಕ್ಕೆ ಮೈನ್ ಆಗಿ ನಾನು ಉಪ್ಪು ಮತ್ತು ಉಪ್ಪಿನಕಾಯಿ ಹಾಕುವಂತ ಚಿಂತನೆ ಇಟ್ಟುಕೊಂಡು ಅದನ್ನೊಂದು ಭರಣಿಗಳನ್ನೆಲ್ಲ ಮಾಡಿದೆ. ಆದ್ರೆ ಏನಾಗ್ತದೆ ಅಂತಂದ್ರೆ ಉಪ್ಪು ಮತ್ತು ಉಪ್ಪಿನಕಾಯಿ ಅದ್ರಲ್ಲಿ ನಿಲ್ಲೋದಿಲ್ಲ, ಯಾಕಂದ್ರೆ ಪಸೆ ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೌದು, ಆರಿಟೇಟ್ ಆಗುದಿಲ್ಲ ಅಂತ ಒಂದು ಹಾಗೆ ಅಂತ ಹೇಳಿದ್ರೆ ಅದರ ಗ್ಯಾಪ್ಗಳ ಏರ್ ಗ್ಯಾಪ್ಗಳು ಅಂತ ಇರ್ತದೆ, ಸಣ್ಣ ಏರ್ ಗ್ಯಾಪ್ ಇದ್ದ ಕಾರಣ ಅದರಲ್ಲಿ ನಮಗೆ ನಿಲ್ಲೋದಿಲ್ಲ. ಯಾಕಂದ್ರೆ ಈವನ್ ನೀರು ಸನತ ನಿಲ್ಲೋದಿಲ್ಲ ನಿಮಗೆ ಆ ಗೆರೆಟೆಯಲ್ಲಿ. ಒಂದು ದಿವಸ ನೀರಾದ್ರೆ ಒಳ್ಳೆ ಫಿಲ್ಟರ್ ವಾಟರ್ ಹೊರಗೆ ಬರ್ತದೆ ನಮಗೆ, ಅದರ ಏನು ಕಶ್ಮಲಗಳಿದ್ದ ಮೇಲೆ ನಿಂತುಕೊಂಡು ಹೊರಗೆ ಬರ್ತದೆ. ಹಾಗಿರುವಾಗ ಅದು ನೀರಿಗೆ ಕಾಣದ ತೂತಗಳು ಇರ್ತವೆ, ಇರ್ತದೆ ಮೈನ್ಯೂಟ್ ಅಷ್ಟು ಇರ್ತದೆ. ಯಾಕಂದ್ರೆ ಫಿಲ್ಟರೈಸ್ ಆಗಿ ನೀರು ಬರುತ್ತೆ ನಿಮ್ಗೆ, ಅಂತ ಶುದ್ಧವಾದಂತ ಒಳ್ಳೆ ನೀರು ಸಿಗ್ತದೆ ನಿಮಗೆ ಒಂದು ಗೆರೆಟೆಯಲ್ಲಿ ಹಾಕಿದ್ರೆ. ಹಾಗಾಗಿ ಅದೊಂದು ಆಗದೆ ಬಿಟ್ಟು ಬೇರೆ ಎಲ್ಲ ಇದಕ್ಕೂ ಆಗ್ತದೆ ನಿಮಗೆ. ದ್ರವ ರೂಪದ್ದು ಅಂತೇಳಿ ಬಹಳ ತೆಳುವಿನ ನೀರಿನಂತ ದ್ರವ ರೂಪ ಬಿಟ್ಟರೆ ಮತ್ತೆ ಎಲ್ಲ ಸಾಂಬಾರ್ಗೆ ಹಾಕ್ಬಹುದು, ಸಾರು ಹಾಕ್ಬಹುದು, ಎಲ್ಲ ಸೂಪ್ ಎಲ್ಲ ಅದ್ರಲ್ಲಿ ಹಾಕ್ಲಿಕ್ಕೆ ಆಗ್ತದೆ. ಆಮೇಲೆ ಐಸ್ ಕ್ರೀಮು, ಫ್ರೂಟ್ಸ್ ಎಲ್ಲ ಸಹ ಮಾಡ್ಲಿಕ್ಕೆ ಆಗ್ತದೆ. ಐಸ್ ಕ್ರೀಮ್ ಅದೇ ಹೇಳಿದೆ, ಫ್ರಿಜ್ ಅಲ್ಲಿ ಇಡ್ಲಿಕ್ಕೆ ಆಗ್ತದೆ, ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಫ್ರಿಜ್ ಮಕ್ಕಳಿಗೆಲ್ಲ ಕೊಡ್ಲಿಕ್ಕೆ ಸುಲಭ ಆಗ್ತದೆ. ಈಗ ಒಂದ್ಸರಿ ಗ್ಯಾರಂಟಿಯಿಂದ ಬೇರೆ ಬೇರೆ ಸಾಧನ ಮಾಡಿದ ನಂತರ ಅದರ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ನಿರ್ವಹಣೆ ಏನು ಮಾಡಬೇಕಾಗಿಲ್ಲ, ಯಾಕಂದ್ರೆ ನಾವು ಅದಕ್ಕೆ ಹೊರಗೆ ಬಫಲ್ಲ ಅದನ್ನ ಪಾಲಿಶ್ ಮಾಡಿ ಅದಕ್ಕೆ ಎಣ್ಣೆ ಏನಾದ್ರು ಕೊಡ್ತೀರಾ? ಏನು ಕೊಡೋದಿಲ್ಲ ನಾವು ಖಾಲಿ ಅಂತ ಹೇಳಿದ್ರೆ, ಅದು ಜಸ್ಟ್ ಒಂದು ಸಣ್ಣ ಒಂದು ನಾವು ಪಾಲಿಶ್ ಕೊಡ್ತೇವೆ. ಸ್ಯಾಂಡ್ ಪೇಪರ್ ಹಾಕಲ್ಲ ನಾವು, ಸ್ಯಾಂಡ್ ಪೇಪರ್ ಕೈಯಲ್ಲಿ ಮೊದಲು ಮಾಡ್ತಾ ಇತ್ತು, ಈಗೆಲ್ಲ ಮೆಷಿನರಿ ಬಂದಿದೆ. ನಾವು ಅದಕ್ಕೆ ಮೂರು ತರದ ಪಾಲಿಶ್ ಮಾಡ್ತೇವೆ. ಫಸ್ಟ್ ಗೆ ನಾವು ಒಂದು ಪೇಪರ್ ಪಾಲಿಶ್ ಅಂತ ಬರುತ್ತೆ, ಅದಂದ್ರೆ ಮೆಷಿನ್ ಅಲ್ಲಿ. ಎರಡನೇದಾಗಿ ನಮಗೆ ಅದಕ್ಕೆ ಬಫಿಂಗ್ ಅಂತ ಬರುತ್ತೆ, ಸ್ಟೀಲ್ ಅಲ್ಲಿ ಬಫಿಂಗ್ ಮಾಡುವಂತಹ ಒಂದು ರೆಡ್ ಬಫಿಂಗ್ ಬರ್ತದೆ. ಮೂರನೇದಾಗಿ ನಾವು ಇದು ಬಟ್ಟೆ ಬಫಿಂಗ್ ಪೇಪರ್ ಬರುತ್ತೆ, ಇದು ಫೈನಲ್ ಟಚ್ ಕೊಡ್ತೇವೆ. ಆ ಬಟ್ಟೆ ಬಫಿಂಗ್ ಹಾಕುವಾಗ ಸಣ್ಣವಾದಂತ ಒಂದು ಜಸ್ಟ್ ಒಂದು ವ್ಯಾಕ್ಸ್ ಕೊಡ್ತೇವೆ, ಸ್ಟೀಲ್ ಕೊಡುವಂತ ಒಂದು ಸ್ವಲ್ಪ ಶೈನಿಂಗ್ ಹೊರಗೆ ಬರ್ಲಿಕ್ಕೆ ಮಾತ್ರ. ಒಳಗೆ ಯಾವ್ದು ನಾವು ಆಹಾರ ಪದಾರ್ಥಕ್ಕೆ ಉಪಯೋಗಿಸ್ತೇವೆ ಯಾವುದಕ್ಕೂ ಸಹಿತ ವ್ಯಾಕ್ಸ್ ಹಾಕಲ್ಲ, ಏನು ಹಾಕಲ್ಲ, ಅದನ್ನ ಖಾಲಿ ಕ್ಲೀನ್ ಮಾಡಿ ಮಾತ್ರ ಕೊಡ್ತಾ ಇದ್ದೇವೆ. ಯಾಕಂದ್ರೆ ವ್ಯಾಕ್ಸ್ ಹಾಕಿದ ಕೂಡಲೇ ಅದು ಹೋಯ್ತು, ಆದ್ರಿಂದ ಅದನ್ನ ಯಾವುದು ಮಾಡಲ್ಲ. ಹೊರಗೆ ಮಾತ್ರ ಒಂದು ಸ್ವಲ್ಪ ಶೈನಿಂಗ್ ಬೇಕಾಗಿ ಸಣ್ಣ, ಅದು ಸಹ ಅದರಲ್ಲಿ ಎರಡು ನಮೂನೆ ಇದೆ ವ್ಯಾಕ್ಸ್ಗಳಲ್ಲಿ. ಯಾಕಂದ್ರೆ ದೇಹ ನಾವು ಆಹಾರ ತಕ್ಕೊಳ್ಳುವಂಥದ್ದಕ್ಕೂ ಕೆಲವೊಂದು ಐಟಮ್ಸ್ಗಳಿಗೆ ಈ ಚಂದ ಕಾಣಲಿಕ್ಕೆ ಬೇಕಾಗಿ ನೀವು ಇದು ಬೇಕರಿ ಐಟಮ್ಸ್ಗಳ ಸಣ್ಣ ವ್ಯಾಕ್ಸ್ ಹಾಕ್ತಾ ಶೈನಿಂಗ್ ಬರುವಂಥದ್ದು, ಅದೇ ಥರದ ಒಂದು ಇದು ವ್ಯಾಕ್ಸ್. ಇದರಿಂದ ಅಷ್ಟು ದೇಹಕ್ಕೆ ಹಾಳಲ್ಲ, ಆದ್ರೆ ಸಹ ಅದು ಹೊರಗೆ ಮಾತ್ರ ಹೊರತು ಒಳಗೆ ಅಲ್ಲ. ಆಮೇಲೆ ಈಗ ಟೀ ಕಪ್ನ ಬೇರೆ ಬೇರೆ ರೀತಿಯಲ್ಲಿ ಕೂಡ ನಾವು ನೋಡ್ತೇವೆ. ಈಗ ಸ್ಟೀಲ್ನದ್ದಾಗ್ಬೋದು ಅಥವಾ ಫೈಬರ್ನಿಂದ ಆಗ್ಬೋದು ಅಥವಾ ಪಿಂಗಾಣಿದಾಗ್ಬೋದು, ಬೇರೆ ಬೇರೆ ಕಪ್ಗಳು ಇರ್ತವೆ. ಅದಕ್ಕೆಲ್ಲ ಹೋಲಿಸಿ ನೋಡಿದರೆ ಈ ಒಂದು ಗೆರೆಟೆಯ ಕಪ್ ಅದರ ಒಂದು ವಿಶೇಷತೆ ಏನು? ಇದು ನಿಮಗೆ ರುಚಿಯೇ ಚೇಂಜ್ ಆಗ್ತದೆ. ನೀವು ಬಿಸಿ ಬಿಸಿ ಅದಕ್ಕೆ ಒಂದು ಗೆರೆಟೆಗೆ ಹಾಕಿದರೆ ಅದರ ಟೇಸ್ಟೇ ಚೇಂಜ್ ಆಗ್ತದೆ, ಆ ಗೆರೆಟೆ ಸತ್ವ ನಮಗೆ ಸಿಗ್ತದೆ. ಈ ಒಂದು ಗೆರೆಟೆಯಲ್ಲಿ ಚಾಸನ ಮಾಡಲಿಕ್ಕೆ ಆಗ್ತದೆ. ಗೆರೆಟೆ ದೊಡ್ಡ ಗೆರೆಟೆ ಇದ್ರೆ ನಮಗೆ ಅದರ ಹೊರಗಿನ ಈ ಕಸಗಳನ್ನೆಲ್ಲ ತೆಗೆದ್ರೆ ಆರಾಮಾಗಿ ನಮ್ಮ ಸ್ಟೌ ಅಲ್ಲಿ ಇಟ್ಟುಕೊಂಡು ಅದಕ್ಕೆ ಮಾತ್ರ ಹಾಲು ಮತ್ತು ಸಕ್ಕರೆ ಹಾಕಬೇಡಿ. ಹಾಕಿದ್ರೆ ಏನಾಗಲ್ಲ ಅಂದ್ರೆ ಬೇಗ ಗೆರೆಟೆ ಒಡೀತದೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದು ಗೆರೆಟೆಯಲ್ಲಿ ಒಂದು 10-12 ಬಾರಿ ಸಮೇತ ನಿಮಗೆ ಚಹಾ ಮಾಡ್ಲಿಕ್ಕೆ ಆಗ್ತದೆ. ನೀರು ಹಾಕಿ ಚಹಾ ಹಾಕಿ ಅದನ್ನು ಒಳ್ಳೆ ಕುದೀತದೆ, ಅದರ ಟೇಸ್ಟೇ ಬೇರೆ. ಗೆರೆಟೆ ಸುಟ್ಟೋಗುದಿಲ್ಲ, 12 ಬಾರಿ ಆರಾಮದಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ಅದರ ಟೇಸ್ಟೇ ಬೇರೆ. ನೀವು ಅದಕ್ಕೆ ಆಮೇಲೆ ಬೆಲ್ಲ ಹಾಕಿದ್ರೆ ಅಂತ ಕೇಳಬೇಕಾಗಿಲ್ಲ, ಅಂತ ಟೇಸ್ಟ್ ಬರ್ತದೆ. ಅದು ಗೆರೆಟೆ ಚಹಾ ಅಂತ ಇರ್ತದೆ. ಈವನ್ ಗೆರೆಟೆಯಲ್ಲಿ ಇಡ್ಲಿ ಸಣ್ಣ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ, ಆರೋಗ್ಯಕ್ಕೆ ಅತ್ಯಂತ ಒಳ್ಳೇದು. ನಿಮಗೆ ಒಂದು ಗೆರೆಟೆ ಇಡ್ಲಿ ಸಣ್ಣ ಸಣ್ಣ ಗೆರೆಟೆಗಳನ್ನ ಇಟ್ಟುಕೊಂಡು ನೀವು ಇಡ್ಲಿಗೆ ಮಾಡಿದ್ರೆ 10-12 ಬಾರಿ ನಮಗೆ ಹಾಳಾಗೋದಿಲ್ಲ. ಈಗ ಅದನ್ನ ಯಾವ್ದು ನಾನು ಯಾವತ್ತೀಗ ನಾನು ಹೇಳ್ತೇನೆ ಅಷ್ಟೇ ಹೊರತು ನಾನು ಮಾರಾಟಕ್ಕೆ ಅದು ಯಾವ ವಸ್ತು ಇಡ್ಲಿಲ್ಲ, ಯಾಕಂದ್ರೆ ಇಡುವಂತದ್ದಲ್ಲ. ಉಳಿದದ್ದೆಲ್ಲ ನಾನು ಮಾಡಿದ್ದೇನೆ, ಈಗ ಬೌಲ್ ಮಾಡಿದ್ದೇನೆ, ಅದಿದೆಲ್ಲ ಮಾರಾಟಕ್ಕೆ ಇಡುವಂತದ್ದು. ಇನ್ನೊಂದು ವಿಶೇಷ ಅಂತಂದ್ರೆ ಕೇರಳದಲ್ಲಿ ಮತ್ತೆ ತಮಿಳುನಾಡು ಮತ್ತೆ ಆಂಧ್ರದಲ್ಲಿ ಎಲ್ಲ ಈ ಬೌಲ್ಗಳು ಎಲ್ಲ ಮಾರಾಟಕ್ಕಿದೆ. ಕರ್ನಾಟಕದಲ್ಲಿ ಬಂದಿದೆ, ಆದ್ರೆ ಕೇರಳದ ಉತ್ಪನ್ನಗಳು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಾನು ಇಳಿಸಿದ್ದೇನೆ. ಈ ಯಾಕೆ ದಿನ ಬಳಕೆ ವಸ್ತುಗಳು ಕೇರಳದಲ್ಲಿ ಇದ್ದಷ್ಟೇ ಹೊರತು ಅವರು ಮಾರ್ಕೆಟ್ ಮಾಡ್ತಾರೆ ಅಷ್ಟೇ ಹೊರತು ನಾವು ಕರ್ನಾಟಕದಲ್ಲಿ ಯಾರು ಮಾಡಲಿಲ್ಲ. ನಿಮ್ಮ ಮೊದಲ ಪ್ರಯತ್ನ? ನನ್ನ ಮೊದಲೇ ಪ್ರಯತ್ನ. ಹಾಗಾಗಿ ಒಂದು 6-7 ತಿಂಗಳಾಯ್ತು ಇದನ್ನ ಹಿಡ್ಕೊಂಡು ರಾಜ್ಯಾದ್ಯಂತ ತಿರುಗಾಡ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ಅವೇರ್ನೆಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಖಂಡಿತ. ಬಹುಶಃ ಕಸದಿಂದ ರಸ ಅಂತ ಹೇಳುವಂತಹದ್ದು ಇದನ್ನೇ. ಹೌದು. ರೂಟ್ ಪುಲ್ಲರ್ ಅಂತ ಹೇಳಿ ಅದೊಂದು ಕೃಷಿಗೆ ಬೇಕಾಗುವಂತ ನಮ್ಮ ತೋಟದಲ್ಲೆಲ್ಲ ಇರುವಂತ ನಾಚಿಕೆ ಮುಳ್ಳು ಅಂತದ್ದು. ನಾಚಿಕೆ ಮುಳ್ಳು ಕಮ್ಯುನಿಸ್ಟ್, ಆಮೇಲೆ ನಿಮಗೆ ರಥಹೂ ಕಳೆಗಿಡಗಳು. ರಥಹೂ ಅಂತ ದೊಡ್ಡ ಉಪದ್ರಕಾರಿ, ಅದನ್ನ ಬೇರು ಸಹಿತ ತೆಗಿಬೇಕು ಅಂತ. ನಾನು ಕೃಷಿಯಲ್ಲಿ ತೊಡಗಿರುವಾಗಲೇ ಅದರ ಬಹಳ ಆಸಕ್ತಿ ಇತ್ತು ನನಗೆ, ಹೇಗೆ ತೆಗೆಯುವುದು ಅಂತ ಹೇಳಿಕೊಂಡು. ಅದಕ್ಕೆ ಏನೇನೆಲ್ಲ ಮಾಡಿ ಕಟ್ಟಿಂಗ್ ಪ್ಲೇಯರ್ ಅಲ್ಲಿ ಮತ್ತೊಂದೆಲ್ಲ ಇಟ್ಟುಕೊಂಡಾಗ ಇದನ್ನೇ ನಾವು ಯಾಕೆ ರೂಟ್ ಪುಲ್ಲರ್ ಆಗಿ ಮಾಡಬಾರದು ಅಂತ ಚಿಂತನೆ ಮಾಡಿ 2012 ನನ್ನ ಭಾವ ಶ್ಯಾಮ್ ಸುಂದರ ಭಟ್ರು ಅಂತ ಇದ್ದಾರೆ ಬಟ್ಟೆಡ್ಕ, ಅವರ ಜೊತೆ ಸೇರಿಕೊಂಡು ಒಂದು ಅನ್ವೇಷಣೆಯನ್ನು ಮಾಡಿ ನಾವು ಅದನ್ನೊಂದು ದೊಡ್ಡ ಮಟ್ಟಿದ್ದು, ಅದಂತ ಹೇಳಿದ್ರೆ ಸಾಧಾರಣ ಒಂದು 17-18 ಕೆಜಿ ಬರ್ತಾ ಇತ್ತು ಅವಾಗ. ಅದನ್ನು ಮಾಡ್ತಾ ಇದ್ದೀವಿ, ಅದನ್ನು ಈಗ ಮಾರ್ಕೆಟ್ಗೆ ತಂದ ಜನ ಖಾಲಿ ಒಂದು 6-6.5 ಕೆಜಿ ತೂಕದ್ದು. ಸಾಧಾರಣ ಅದು ನಿಮಗೆ ಒಂದು ಬೆರಳು ಹೆಬ್ಬೆಟ್ಟ ಬೆರಳಿನಷ್ಟು ತೋರದ್ದೆಲ್ಲ ಆರಾಮದಲ್ಲಿ ತೆಗಿಲಿಕ್ಕೆ ಆಗ್ತದೆ, ಬೇರೆ ಸಮೇತ ತೆಗಿಲಿಕ್ಕೆ ಆಗ್ತದೆ. ಅದನ್ನ ರಥಹೂಗಿಗೆ ಮೈನ್ ಆಗಿರುವಂತದ್ದು, ಮತ್ತೆ ನಾಚಿಕೆ ಮುಳ್ಳಾಗಿರ್ಬೋದು, ಕಮ್ಯುನಿಸ್ಟ್ ಗಿಡ ಎಲ್ಲ ತೆಗಿಲಿಕ್ಕೆ ಆಗ್ತದೆ. ದೊಡ್ಡದಕ್ಕೆ ಬೇಕಾದ್ರೆ ನಾವು ದೊಡ್ಡದನ್ನು ಮಾಡಬೇಕು, ಹೆವಿ ಉಪಯೋಗಿಸಬೇಕು. ಸಾಧಾರಣ ನಿಮಗೊಂದು ಕೈಯಷ್ಟು ತೋರದ್ದನ್ನು ಸ್ವಂತ ದೊಡ್ಡದರಲ್ಲೇ ತೆಗಿಲಿಕ್ಕೆ ಆಗ್ತದೆ. ಈ ಮಾದರಿ ಸಸಿಗಳನ್ನು ಸ್ವಂತ ಎಳಿಲಿಕ್ಕೆ ಆಗ್ತದೆ ದೊಡ್ಡದು ಮಾಡಿದರೆ. ಈ ಸಣ್ಣದರಲ್ಲೇ ಮಾತ್ರ ಅದು ಆಗೋದಿಲ್ಲ. ಅಂತ ತೋಟದಲ್ಲಿಗೆ ನಮಗೆ ಎಲ್ಲರಿಗೂ ಬೇಕಾಗೋದು ರಥಹೂ ತೆಗಿಲಿಕ್ಕೆ, ಅದು ಇದು ಒಳ್ಳೆದಲ್ಲೇ ಆಗ್ತದೆ. ಸಾಕಷ್ಟು ವಸ್ತು ಪ್ರದರ್ಶನ ಆಗ್ಬೋದು ಅಥವಾ ಕೃಷಿ ಮೇಳಗಳಾಗ್ಬೋದು ಅಥವಾ ರೈತ ಸಮಾವೇಶ ಆಗ್ಬೋದು, ಇಂಥದ್ರಲ್ಲೆಲ್ಲ ನೀವು ಸ್ಟಾಲ್ಗಳನ್ನು ಹಾಕೊಂಡಿದ್ದೀರಿ. ಜನರ ಒಂದು ಪ್ರತಿಕ್ರಿಯೆ ಎಲ್ಲ ಹೇಗಿದೆ, ಮತ್ತೆ ಆನ್ಲೈನ್ ಅಲ್ಲಿಯೂ ಕೂಡ ನಿಮ್ಮ ಮಾರಾಟ ಮಾಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಹೇಗೆ? ಆನ್ಲೈನ್ ಅಲ್ಲಿ ಅಂದ್ರೆ ನನ್ನ ಸೈಟ್ ಅಲ್ಲಿ, ನಂದು ಸೈಟ್ ಯಾವುದೂ ಇಲ್ಲ. ಆದ್ರೆ ಈಗ ನನ್ನ ಕೈಯಿಂದ ಈ ವಿಸಿಟಿಂಗ್ ಕಾರ್ಡ್ ತಗೊಂಡು ಹೋಗಿ ಫೋನ್ ಮಾಡ್ತಾರೆ, ಅವ್ರು ನನಗೆ ತಿಳಿಸ್ತಾರೆ, ನನಗೆ ಅವ್ರ ಬ್ಯಾಂಕ್ ಅಕೌಂಟ್ ಹೌದು ಅಮೌಂಟ್ ಹಾಕ್ತಾರೆ. ನಾನೇನ್ ಮಾಡ್ತೇನೆ ಅಂತಂದ್ರೆ ಪೋಸ್ಟಲ್ ಕೊರಿಯರ್ ಮುಖೇನ ಕಳಿಸ್ತೇನೆ. ಅದಂತ ಇಂಡಿಯನ್ ಪೋಸ್ಟಲ್ ಸರ್ವಿಸ್ನವರು ಯಾರು ನಿಜವಾಗಿ ಅವ್ರನ್ನ ಹೊಗಳಲೇಬೇಕು. ಯಾಕಂತಂದ್ರೆ ನಾನು ಇದ್ರ ಮೊದಲೇ ಪ್ರೊಫೆಷನಲ್ ಕೊರಿಯರ್ ಅಲ್ಲಿ ಬೇರೆ ಬೇರೆ ಕೊರಿಯರ್ ಕಳಿಸಿಕೊಂಡು ಮಾಲ ನಮಗೆ ತಲುಪದ ಇದ್ದದ್ದು ಇತ್ತು, ಕಾಲೇ ಕಾಲೇ ಬಾಕ್ಸ್ ಹೋಗಿ ಸಿಗ್ತಿತ್ತು. ಆದ್ರೆ ಇದರಲ್ಲಿ ಹಾಗಲ್ಲ, ನಾವು ಸರಿಯಾಗಿ ಪ್ಯಾಕ್ ಮಾಡಿ ಅದರ ಒಳಗೆ ಹಾಕಿದ್ರೆ ಭಾರತದಾದ್ಯಂತ ಬಹಳ ಅತ್ಯಂತ ಸಣ್ಣ ಮೊತ್ತದಲ್ಲಿ ಹೋಗ್ತದೆ. ಅದು ನಿಜವಾಗಿ ನಾವು ಅವರನ್ನು ಎಷ್ಟು ಆ ಇಂಡಿಯನ್ ಪೋಸ್ಟ್ ಅನ್ನು ಹೊಗಳಿದ್ರು ಸಾಲದು. ಯಾಕಂದ್ರೆ ಖಾಲಿ 1.5 ಕಿಲೋಗೆ 68 ರೂಪಾಯಿಗೆ ಆಲ್ ಓವರ್ ಇಂಡಿಯಾ ಹೋಗ್ತದೆ ಅಂತಂದ್ರೆ ನಿಮ್ಗೆ ನಂಬಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾನು ಅದರ ಮುಖೇನ ಸಾಧಾರಣ ಇಡೀ ಕಳಿಸಿದ್ದೇನೆ ನಾನು. ಜನರ ಪ್ರತಿಕ್ರಿಯೆ ಹೇಗಿದೆ ಈಗ ಶಾಪ್ಗಳಲ್ಲಿ? ಶಾಪ್ಗಳಲ್ಲಿ ಬಹಳ ಉತ್ತಮ ಪ್ರತಿಕ್ರಿಯೆ ಇದೆ. ಈಗಂತಂದ್ರೆ ನನ್ನ ತುರಿಮಣಿಗೆ ಸಾಧಾರಣ ಒಂದು 6-7 ವರ್ಷಗಳ ಕಾಲ ಕಳೆಯುತ್ತೆ ನಾನು ಅದನ್ನು ಮಾಡ್ತಾ, ಒಳ್ಳೆಯ ಇದು ಬರ್ತಾ ಉಂಟು. ಬಾಕಿದ ಒಳದಿ ಕೃಷಿ ಐಟಮ್ಸ್ಗಳು ಈಗ ಪೂರಕವಾಗಿ ನನಗೆ ತೊಂದರೆ ಇಲ್ಲ. ಮುಂದಿನ ಕನಸುಗಳು ನಮಗೆ ಅದೇ ನಾನು ಹೇಳ್ತಾ ಇರೋದು, ನಮ್ದು ಇದು ಈ ಗೆರೆಟೆದನ್ನ ಅತ್ಯಂತ ಹೆಚ್ಚು ಊರಲ್ಲಿ ಮಾರಾಟ ಮಾಡಿ ಅದರದೊಂದು ಅವೇರ್ನೆಸ್ ಬರಬೇಕು ಅಂತ ಒಂದು ಬಹಳ ಒಂದು ಕಲ್ಪನೆ ಇದೆ. ಅದರ ಬಗ್ಗೆ ಒಂದು ದೊಡ್ಡ ಒಂದು ಆಂದೋಲನೆ ಆಗಬೇಕು ಅಂತ. ಅದಕ್ಕೆ ನಾನು ಪ್ರತಿ ಸಾರಿ ಪ್ರತಿಯೊಂದು ಎಕ್ಸಿಬಿಷನ್ ಪ್ರತಿಯೊಂದು ನಾನು ಇದನ್ನು ಎಕ್ಸಿಬಿಷನ್ ಅಲ್ಲಿ ಇಟ್ಟಿರೋ ಮಾರಾಟ ಮಾಡೋ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೇಳ್ತಾರೆ ನೀವು ಹೇಳಿಕೊಡ್ತೀರಾ ಅಂತ. ಸ್ವತಃ ನಾನು ಹೇಳ್ತೇನೆ, ಯಾರಿಗೆ ಬೇಕಾದ್ರೆ ನಾನು ಹೇಳಿಕೊಳ್ಳಿಕ್ ರೆಡಿ ಇದ್ದೇನೆ ಅಂತ ಹೇಳ್ಕೊಂಡು. ಯಾಕೆಂತ ಹೇಳಿದ್ರೆ ನಮ್ಮ ಇನ್ನೊಬ್ಬರಿಗೆ ಕಲ್ತಕೊಳ್ಳಿ ನಮ್ಮದು ಮಾರ್ಕೆಟ್ ಹೋಗುದಿಲ್ಲ, ಸ್ವತಃ ಸುಳ್ಳು. ನಮ್ಮದು ಮಾರ್ಕೆಟ್ ವೃದ್ಧಿ ಆಗ್ತದೆ 100% ಹೇಳ್ತೇನೆ. ಯಾಕಂದ್ರೆ ಎಲ್ಲರಿಗೂ ಅದರ ಬಗ್ಗೆ ಒಂದು ಅವೇರ್ನೆಸ್ ಬರ್ತದೆ. ಹಾಗೆ ನಾನು ಎಲ್ಲ ಕಡೆ ಹೇಳಿ ನೀವು ಮಾಡ್ತಿದ್ರೆ ಮಾಡಿ, ನಾನು ನಿಮಗೆ ಬೇಕಾದ ಟ್ರೈನಿಂಗ್ ಕೊಡ್ತೇನೆ ಅಂತೇಳಿ. ಯಾಕಂದ್ರೆ ಈಗಿನ ಕಾಲದ ಟ್ರೈನಿಂಗ್ ಕೊಡೋರು ಬಹಳ ಅಪರೂಪ. ಅದರಿಂದ ಹೇಳ್ತಾ ಇದ್ದೇನೆ, ಅದು ಒಂದು ಎಲ್ಲರಿಗೂ ಗರೆಟಿಂದ. ಯಾಕಂದ್ರೆ ಯಾವುದೇ ಅದರಲ್ಲಿ ಕಷ್ಮಲಗಳಿಲ್ಲ, ಅತ್ಯಂತ ಆರೋಗ್ಯಕ್ಕೆ ಒಳ್ಳೆದಂತದನ್ನು ಉಪಯೋಗಿಸಿ ಮಾಡಿದ್ರೆ ನಿಜವಾಗಿ ಭಾರಿ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಒಳ್ಳೆಯದು. ಅನಂತ ಪ್ರಸಾದ್ ನೈತಡ್ಕ ಅವರೇ, ಕೃಷಿ ಆಧಾರವಾಗಿ ಇಟ್ಟುಕೊಂಡು ಬೇರೆ ಬೇರೆ ಉತ್ಪನ್ನಗಳನ್ನ ಸಾಧನಗಳನ್ನ ನೀವು ತಯಾರು ಮಾಡಿ ಮಾರಾಟ ಮಾಡುವಂತಹ ಒಂದು ಪ್ರವೃತ್ತಿಯನ್ನ ಇಟ್ಟುಕೊಂಡಿದ್ದೀರಿ. ನಿಮ್ಮ ಅನುಭವ ಹಾಗೂ ವಿಚಾರವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ಕೃಷಿ ಸಾಧನಗಳ ಗುಡಿ ಕೈಗಾರಿಕೆ ಈ ಕುರಿತು ಅನಂತ ಪ್ರಸಾದ್ ನೈತಡ್ಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದೀಗ ಕೃಷಿ ಮಾಹಿತಿ. ತಲೆ ತಲಾಂತರಗಳಿಂದಲೂ ಬೇರೆ ಬೇರೆ ರೀತಿಯ ದ್ವಿದಳ ಧಾನ್ಯಗಳನ್ನು ಅಡುಗೆಯಲ್ಲಿ ಬಳಸುತ್ತಲೇ ಬಂದಿದ್ದೇವೆ. ಆಹಾರದಿಂದ ಆರೋಗ್ಯ ಎನ್ನುವ ಸೂತ್ರಕ್ಕೆ ಬದ್ಧವಾದಾಗ ನಮ್ಮೆದುರು ಗೋಚರಿಸುವುದು ದ್ವಿದಳ ಧಾನ್ಯಗಳು. ಯುಕ್ತ ಪ್ರಮಾಣ ಮತ್ತು ರೀತಿಯಲ್ಲಿ ನಮ್ಮ ಊಟದ ತಟ್ಟೆಗೆ ಇವುಗಳನ್ನು ಸೇರಿಸಿಕೊಂಡರೆ ಅನೇಕ ರೋಗಗಳಿಂದ ನಾವು ಮುಕ್ತರಾಗಬಹುದು. ಗೊಬ್ಬರವಾಗಿ ಮಣ್ಣನ್ನು ಶ್ರೀಮಂತಗೊಳಿಸುವ ದ್ವಿದಳ ಧಾನ್ಯಗಳು ಹೈನುಗಾರರು ಹಾಗೂ ಪಶುಪಾಲಕರಿಗೂ ಕೂಡ ಅಚ್ಚುಮೆಚ್ಚಿನದ್ದಾಗಿವೆ. ಬೇಳೆಕಾಳುಗಳು ಅಥವಾ ದ್ವಿದಳ ಧಾನ್ಯಗಳಲ್ಲಿ ತೊಗರಿ, ಕಡಲೆ, ಹುರುಳಿ, ಉದ್ದು, ಹೆಸರು, ಅವರೆ, ಬಟಾಣಿ, ಅಲಸಂದೆ ಮುಂತಾದಂಥ ಕಾಳುಗಳು ಆಹಾರದ ಬಹಳ ಮುಖ್ಯ ಭಾಗವಾಗಿವೆ. ಅದರಲ್ಲೂ ಸಸ್ಯಾಹಾರಿಗಳಿಗೆ ಅವು ಕೊಡುವ ಪ್ರೋಟೀನ್ ಬಹಳ ಮಹತ್ವದ್ದು. 100 ಗ್ರಾಂ ತೂಕದ ಬೇಳೆಕಾಳುಗಳಲ್ಲಿ ಶೇಕಡ ಸುಮಾರು 20-25% ಪ್ರೋಟೀನ್ ಇರುತ್ತದೆ. ಇವುಗಳ ಸಿಪ್ಪೆಯನ್ನು ತೆಗೆದಾಗ ಇವು 2 ಭಾಗಗಳಾಗುತ್ತವೆ. ಇವುಗಳನ್ನು ಧಾನ್ಯಗಳೊಂದಿಗೆ ಸೇವಿಸುವುದು ಹೆಚ್ಚು ಮಹತ್ವದ್ದು ಎಂದು ಹೇಳಲಾಗುತ್ತದೆ. ಇಂದು ಪ್ರತಿಯೊಬ್ಬರೂ ಕೂಡ ಪೌಷ್ಟಿಕ ಆಹಾರದ ಕೊರತೆಯನ್ನು ಎದುರಿಸುವ ಕಾಲ. ಇಂತಹ ಸಂದರ್ಭದಲ್ಲಿ ಇದರ ಕೊರತೆಯಿಂದಾಗಿ ಮನುಷ್ಯರಿಗೆ ಹಲವಾರು ರೀತಿಯ ರೋಗಗಳು ಅಂಟಿಕೊಳ್ಳುತ್ತವೆ. ಹೃದಯಾಘಾತ, ಮಧುಮೇಹ, ಕ್ಯಾನ್ಸರ್ನಂತಹ ರೋಗಗಳು ಬಹಳ ಬೇಗ ಬರುತ್ತವೆ. ಬೇಳೆಕಾಳುಗಳಲ್ಲಿ ಕೊಬ್ಬು ಒಳ್ಳೆಯದಾಗಿರುತ್ತದೆ. ಪಾಲಿ ಅನ್ಸ್ಯಾಚುರೇಟೆಡ್ ಕೊಬ್ಬು HDL ಕೊಲೆಸ್ಟ್ರಾಲನ್ನು ಹೆಚ್ಚಿಸುತ್ತದೆ. ಇದು ಕೊರೋನರಿ ಹೃದಯದ ರೋಗಗಳನ್ನು ಕಡಿಮೆ ಮಾಡುತ್ತದೆ, ಹೃದಯ ಬಡಿತವನ್ನು ಕ್ರಮಬದ್ಧಗೊಳಿಸುತ್ತದೆ. ಕೆಲವು ಕಾಳುಗಳಲ್ಲಿ ω3 ಫ್ಯಾಟಿ ಆಮ್ಲ ಇರುತ್ತದೆ. ಇದು ರಕ್ತ ಹೆಪ್ಪುಗಟ್ಟುವುದನ್ನು ತಪ್ಪಿಸಿ ತೆಳು ಮಾಡುತ್ತದೆ. ಜೊತೆಗೆ ಇದರ ಸೇವನೆಯಿಂದ ರಕ್ತದ ಒತ್ತಡವನ್ನು ಕೂಡ ನಿಯಂತ್ರಿಸಬಹುದು ಎಂದು ಹೇಳಲಾಗುತ್ತದೆ. ಕೆಲವು ಕಾಳುಗಳಿಗೆ ಉದಾಹರಣೆಯಾಗಿ ಅವರೆ, ಹೆಸರು, ಬಟಾಣಿ ಮುಂತಾದವುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮಧುಮೇಹ ಬರುವುದನ್ನು ಕಡಿಮೆ ಮಾಡಬಹುದು. ಜೊತೆಗೆ ಶರೀರವು ಬಿಡುಗಡೆ ಮಾಡುವ ಫ್ರೀ ರ್ಯಾಡಿಕಲ್ಸನ್ನು ಇವು ನಾಶಪಡಿಸಿ ತ್ವಚೆಯನ್ನು ಸುಂದರವಾಗಿ ಇಡುತ್ತವೆ. ಅನೇಕ ವಿಧಾನಗಳಿಂದ ಬೇಳೆಕಾಳುಗಳನ್ನು ಸಂಸ್ಕರಿಸಿ ಅವುಗಳಲ್ಲಿನ ವಿಷಕಾರಿ ಅಂಶಗಳು ಮತ್ತು ಪೋಷಕಾಂಶಗಳಿಗೆ ಅಡ್ಡಿ ಮಾಡುವ ಅಂಶಗಳನ್ನು ಹೋಗಲಾಡಿಸಬಹುದು. ಬೇಳೆಕಾಳುಗಳು ಒಣಗಿದ ನಂತರ ಬಹಳ ಸಮಯದವರೆಗೆ ಹಾಳಾಗದಂತೆ ಇಡಬಹುದು. ಅವುಗಳನ್ನು ಒಣ ಜಾಗದಲ್ಲಿ ವಾಯುರಹಿತವಾಗಿ ಪೆಟ್ಟಿಗೆಯಲ್ಲಿ ಬೆಳಕಿನಿಂದ ದೂರವಿಡಬೇಕು. ಅವುಗಳನ್ನು ಹಸಿಯಾಗಿ ತಿನ್ನುವುದು ಬಹಳ ಉಪಯೋಗಕಾರಿ. ಬೇಳೆಕಾಳುಗಳನ್ನು ಬಹಳ ದಿನಗಳವರೆಗೆ ಶೇಖರಿಸಿದಾಗ ಅವು ಗಟ್ಟಿಯಾಗುತ್ತವೆ ಮತ್ತು ಹಳೆಯ ಬೇಳೆಕಾಳುಗಳು ಬೇಯಲು ತುಂಬ ಸಮಯ ಬೇಕಾಗುತ್ತದೆ. ಎಲ್ಲ ರೀತಿಯ ಬೇಳೆಕಾಳುಗಳನ್ನು ಬೇಯಿಸುವುದಕ್ಕಿಂತ ಮೊದಲು ಕೆಲವು ಗಂಟೆಗಳ ಕಾಲ ನೆನೆ ಹಾಕುವುದು ಒಳ್ಳೆಯದು. ಇದರಿಂದ ಬೇಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ನೆನೆ ಹಾಕಿದ ನೀರನ್ನು ಚೆಲ್ಲಿ ಮತ್ತೆ ಕಾಳುಗಳನ್ನು ನೀರಿನಿಂದ ತೊಳೆದು ಬೇಯಿಸಲು ಉಪಯೋಗಿಸಬೇಕು. ಉಪ್ಪನ್ನು ಹಾಕದೇ ಬೇಯಿಸಬೇಕು, ಏಕೆಂದರೆ ಉಪ್ಪು ಬೇಳೆಕಾಳುಗಳ ಕವಚವನ್ನು ಗಟ್ಟಿ ಮಾಡುತ್ತದೆ ಹಾಗೂ ಬೇಯಲು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತದೆ. ನೆನೆ ಹಾಕುವ ಸಮಯ ಸುಮಾರು 4-14 ಗಂಟೆಗಳವರೆಗೆ ಇರುತ್ತದೆ. ಬೇಳೆಕಾಳುಗಳನ್ನು ಉಪಯೋಗಿಸುವ ಮೊದಲು ಅದರಲ್ಲಿರುವ ವಿಷಕಾರಿ ಅಂಶಗಳನ್ನು ಹೋಗಲಾಡಿಸಬಹುದು. ಅನೇಕ ವಿಧಾನಗಳಿಂದ ಇವುಗಳನ್ನು ದೂರ ಮಾಡಬಹುದು. ಮೊದಲನೇದಾಗಿ ಹಿಟ್ಟು ಮಾಡುವುದು. ಇದರಿಂದ ಬೇಳೆಕಾಳುಗಳ ರಚನೆಯನ್ನು ಸುಧಾರಿಸಬಹುದು, ಅಡುಗೆಯ ಗುಣಮಟ್ಟ ಮತ್ತು ರುಚಿಯನ್ನು ಹೆಚ್ಚಿಸಬಹುದು, ಜೀರ್ಣಕ್ರಿಯೆಯನ್ನು ಹೆಚ್ಚಿಸಬಹುದು, ನಾರಿನ ಅಂಶಗಳನ್ನು ಕಡಿಮೆ ಮಾಡಬಹುದು, ಟ್ಯಾನಿನ್ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ನೆನೆ ಹಾಕುವುದು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುತ್ತದೆ. ಕರಗುವ ಶರ್ಕರೆಗಳು, ಲವಣಗಳು ಅಂದರೆ ತಾಮ್ರ, ಫಾಸ್ಫರಸ್, ಕಬ್ಬಿಣ ಮುಂತಾದವುಗಳು ಕೂಡ ಕಡಿಮೆಯಾಗುತ್ತವೆ. ಅದರಲ್ಲಿರುವ ಶರ್ಕರೆಗಳು ರ್ಯಾಫಿನೋಸ್, ಪಾಲಿಫಿನಾಲ್ಗಳನ್ನು ಕಡಿಮೆ ಮಾಡುತ್ತದೆ, ಆದರೆ ಅಮೈನೋ ಆಮ್ಲಗಳ ಪ್ರಮಾಣದಲ್ಲಿ ಬದಲಾವಣೆ ಆಗುವುದಿಲ್ಲ. ಮೊಳಕೆ ಬರಿಸುವುದು ಒಂದು ಉತ್ತಮ ವಿಧಾನ. ಮೊಳಕೆ ಬರಿಸುವುದರಿಂದ ಕಾಳುಗಳಲ್ಲಿ ಹೈಡ್ರೋಲೈಟಿಕ್ ಕಿಣ್ವಗಳು ಉತ್ಪತ್ತಿಯಾಗುತ್ತವೆ. ಆಲ್ಫಾ ಅಮೈಲೇಸ್ನ ಕ್ರಿಯೆ ಹೆಚ್ಚಾಗುತ್ತದೆ. ಪಿಷ್ಟವು ಸಕ್ಕರೆಯಾಗಿ ಮಾರ್ಪಾಡಾಗುತ್ತದೆ. ಪ್ರೋಟೀನ್ಗಳು ಒಡೆದು ಅಮೈನೋ ಆಮ್ಲಗಳಾಗುತ್ತವೆ. ಜೀರ್ಣಕ್ರಿಯೆ ಹೆಚ್ಚಾಗುತ್ತದೆ. ಅಲ್ಲದೆ ಜೀವಸತ್ವ ಸಿ ಮತ್ತು ಬಿ ಪ್ರಮಾಣ ಹೆಚ್ಚಾಗುತ್ತದೆ. ಒಟ್ಟಿನಲ್ಲಿ ಮೊಳಕೆ ಬರಿಸುವುದು ಕಾಳುಗಳ ಆಹಾರ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಹುಳಿ ಬರಿಸುವಿಕೆ ಆಹಾರದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ, ಆಹಾರದ ಸುಗಂಧವನ್ನು ಕೂಡ ಹೆಚ್ಚಿಸುತ್ತದೆ. ಬಿ ಜೀವಸತ್ವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ದೋಸೆ, ಡೋಕ್ಲಾ ಮುಂತಾದ ಭಕ್ಷ್ಯಗಳನ್ನು ಹೀಗೆ ತಯಾರಿಸಬಹುದು. ಇವು ದೇಹದಲ್ಲಿ ಸುಲಭವಾಗಿ ಜೀರ್ಣವಾಗುತ್ತವೆ. ಬೇಯಿಸುವುದರಿಂದ ಊಟದ ಸ್ವಾದವನ್ನು ಹೆಚ್ಚಿಸಬಹುದು. ಪಚನಕ್ರಿಯೆ ಸುಲಭವಾಗುತ್ತದೆ. ಇದರಿಂದ ಆಲಿಗೋ ಶರ್ಕರೆಗಳು ಹೆಚ್ಚಾಗಿ ವಾತ ಉಂಟಾಗಬಹುದು. ಬೇಯಿಸಿದ ನೀರನ್ನು ಹೊರಚೆಲ್ಲುವುದರಿಂದ ಸುಮಾರು 45-80% ಆಲಿಗೋ ಶರ್ಕರೆಗಳನ್ನು ಕಡಿಮೆ ಮಾಡಬಹುದು. ಹಾಗೆಯೇ ಟ್ಯಾನಿನ್ನನ್ನು ಕೂಡ ಕಡಿಮೆ ಮಾಡಬಹುದು. ಬಹಳ ಹೊತ್ತಿನವರೆಗೆ ಕುದಿಸುವುದರಿಂದ ಬೇಳೆಕಾಳಿನ ಖನಿಜ ಲವಣಗಳು ಕೂಡ ಕಡಿಮೆಯಾಗುತ್ತವೆ. ಕ್ಯಾನಿಂಗ್ ಮಾಡುವುದರಿಂದ ಖನಿಜಾಂಶಗಳನ್ನು ಉಳಿಸಬಹುದು, ಜೀವಸತ್ವ ಬಿ ಸಮೂಹವನ್ನು ಮತ್ತು ಪ್ರೋಟೀನನ್ನು ಉಳಿಸಬಹುದು. ಕಾಳುಗಳನ್ನು ಹುರಿಯುವುದರಿಂದ ರಕ್ತದ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಬಹುದು. ಹುರಿಯುವುದು ಟ್ರಿಪ್ಸಿನ್ ಮತ್ತು ಕೀಮೋಟ್ರಿಪ್ಸಿನ್ಗಳನ್ನು ನಾಶಪಡಿಸುತ್ತದೆ ಮತ್ತು ಅಮೈನೋ ಆಮ್ಲಗಳಾದ ಲೈಸಿನ್ ಮತ್ತು ಮಿಥಿಯೋನಿನ್ಗಳನ್ನು ಕಡಿಮೆ ಮಾಡುತ್ತದೆ. ಜೀವಸತ್ವ B1 ಹಾಗೂ B2 ಜೊತೆಗೆ ಕೊಬ್ಬಿನ ಅಂಶವನ್ನು ಕೂಡ ಕಡಿಮೆ ಮಾಡುತ್ತದೆ. ಈ ಎಲ್ಲ ವಿಧಾನಗಳನ್ನು ಉಪಯೋಗಿಸಿ ನಾವು ಬೇಳೆಕಾಳಿನ ಬೆಳೆಗಳನ್ನು ಎಲ್ಲ ವಾತಾವರಣ, ಎಲ್ಲ ಪ್ರದೇಶಗಳಲ್ಲಿ ಕೂಡ ಬೆಳೆಸಬಹುದು. ಇವು ಮಣ್ಣಿನಲ್ಲಿ ತಾವೇ ಸ್ವತಃ ಸಾರಜನಕವನ್ನು ನೀಡುತ್ತವೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಇವುಗಳನ್ನು ಹಸಿರು ಗೊಬ್ಬರವನ್ನಾಗಿ ಕೂಡ ಉಪಯೋಗಿಸುತ್ತಾರೆ. ಯಾವುದೇ ಕೃತಕ ಗೊಬ್ಬರವಿಲ್ಲದೆ ಕಡಿಮೆ ನೀರಿನಲ್ಲಿ ಬೆಳೆಯುತ್ತವೆ. ಇವು ಮೊಳಕೆ ಒಡೆಯುವ ಪ್ರಮಾಣ ಹೆಚ್ಚಾಗಿರುವುದರಿಂದ ಬಿತ್ತಲು ಕಡಿಮೆ ಬೀಜಗಳು ಸಾಕಾಗುತ್ತವೆ. ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತವೆ. ಇವುಗಳ ಬೇರು ಉದ್ದವಾಗಿರುವುದರಿಂದ ಸವೆತವನ್ನು ಕಡಿಮೆ ಮಾಡಬಲ್ಲದು. ಒಟ್ಟಿನಲ್ಲಿ ಬೇಳೆಕಾಳುಗಳು ಆಹಾರದಲ್ಲಿಯೂ ವ್ಯವಸಾಯದಲ್ಲಿಯೂ ಹೆಚ್ಚಿನ ಮಹತ್ವವನ್ನು ಹೊಂದಿವೆ. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ PS ಸೂರ್ಯನಾರಾಯಣ ಭಟ್. ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 43,000-50,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000-40,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 22,000-25,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,000 to 8,300 ರೂಪಾಯಿಗಳು. ತೆಂಗಿನಕಾಯಿ ಒಂದನೇ ವರ್ಗ 1,000 to 16,000 to 20,000 ರೂಪಾಯಿಗಳು. ಎರಡನೇ ವರ್ಗ 1,000 to 12,000 to 15,000 ರೂಪಾಯಿಗಳು. ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 to 3,000 ರೂಪಾಯಿಗಳು. ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 2,950 to 3,200 ರೂಪಾಯಿಗಳು. ಭತ್ತ ಆಮದು ಕ್ವಿಂಟಾಲಿಗೆ 2,200 to 2,450 ರೂಪಾಯಿಗಳು. ಕಾಳುಮೆಣಸು 38,000 to 49,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ರೈತ ಬಾಂಧವರೇ, ಇದೀಗ ಎಸ್ ಜಾನಕಿ ಹಾಡಿರುವ ಭಕ್ತಿಗೀತೆ ಕೇಳೋಣ. ಮೊದಲಿಗೆ ಜಯಶ್ರೀ ಅರವಿಂದ್ ಅವರ ರಚನೆ.